ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಪ್ರಧಾನ ಮಂತ್ರಿ ಜನಧನ ಯೋಜನೆಯ ಖಾತೆಯನ್ನು ಹೊಂದಿದ್ದಲ್ಲಿ ಮತ್ತು ಪ್ರಧಾನ ಮಂತ್ರಿ ಜನಧನ ಖಾತೆ ತೆಗೆದು 10 ವರ್ಷಗಳಾಗಿದ್ದಲ್ಲಿ ಅಥವಾ ಕಾರ್ಯಾಚರಣೆಯಲ್ಲಿ ಇಲ್ಲದಿದ್ದರೆ ಕೂಡಲೇ ನಿಮ್ಮ ಇತ್ತೀಚಿನ ಭಾವಚಿತ್ರ ಮತ್ತು ಆಧಾರ್ ಕಾರ್ಡ್ನೊಂದಿಗೆ ನಿಮ್ಮ ಹತ್ತಿರದ SBI ಶಾಖೆಗೆ ಅಥವಾ SBI ಗ್ರಾಹಕರ ಸೇವಾ ಕೇಂದ್ರಕ್ಕೆ ಹಿಂದೆ ಭೇಟಿ ನೀಡಿ. ಹಾಗೂ ನಿಮಗೆ SBI ಖಾತೆ ಇಲ್ಲದಿದ್ದಲ್ಲಿ ಖಾತೆಯನ್ನು ತೆರೆದು ಸಾಮಾಜಿಕ ಭದ್ರತಾ ಯೋಜನೆಗಳಾದ ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನೆ, ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಬೀಮಾ ಯೋಜನೆ ಮತ್ತು ಅಟಲ್ ಪೆನ್ಷನ್ ಯೋಜನೆಗಳಿಗೆ ಕೂಡಲೇ ನೋಂದಾಯಿಸಿಕೊಳ್ಳಲು ನಿಮ್ಮ ಹತ್ತಿರದ SBI ಶಾಖೆ ಅಥವಾ SBI ಗ್ರಾಹಕರ ಸೇವಾ ಕೇಂದ್ರಕ್ಕೆ ಹಿಂದೆ ಭೇಟಿ ನೀಡಿ. ಆತ್ಮೀಯ ಕೇಳುಗರೆ, ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ನೇತ್ರದಾನ, ಈ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಭಾಗವಹಿಸುವ ತಜ್ಞರು ಡಾಕ್ಟರ್ ವಿಕ್ರಮ್ ಜೈನ್ ಹಾಗೂ ಡಾಕ್ಟರ್ ಶ್ರುತಿ ಭಟ್. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999, 2222611, STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಉಡುಪಿ ಮಂಗಳೂರು. ಆತ್ಮೀಯ ಕೇಳುಗರೆ, ಕೆಟಿ ಗಟ್ಟಿಯವರ ಬಾನುಲಿ ನಾಟಕ ಧಾರಾವಾಹಿ ತಾಳಮದ್ದಳೆ ಪ್ರತಿ ಗುರುವಾರ ಬೆಳಿಗ್ಗೆ 9 ಗಂಟೆಗೆ. ಅಪ್ಪಂಗೆ ಎಷ್ಟು ಹೊತ್ತಿಂಗ್ ವರಕ್ಕು ಬೈಂದು ಹೇಳಿ ನೋಡು. ಎಂತಕ್ಕೆ? ಅದು ಇರುಳಿಡೀ ವರಕ್ಕು ಬೈಂದಿಲ್ಲ ಹೇಳಿ ಆದರೆ BP ಚೆಕ್ ಮಾಡಿಸುವ. ಯಾವಾಗಣ ಹಂಗೆ ವರಕ್ಕು ಬಂದ್ರೆ ಬೇಡ. ಸಾಕು ಹೋಗು, ದೊಡ್ಡ ಕುಶಾಲಿನ ಮನುಷ್ಯ ನೀನು. ಮೌನವೇ ತಾಳ ಮಾತೇ ಮದ್ದಳೆ. ನನಗೆ ಈಗಲೂ ಪಾರ್ಥಿ ಸುಬ್ಬನ ಸೀತಾ ಕಲ್ಯಾಣದ ಹಾಡಿನ ಒಂದು ಸಾಲವು ನೆನಪಿಗೆ ಬರ್ತದೆ. ರಘುಕುಲ ತಿಲಕಗೆ ಮುದದಿಂದಲೇ ಸುಗುಣ ಸೀತೆಯ ಧಾರೆಯ ನೆರೆಯಲು ಮುಂದೆ ಗೊತ್ತಿಲ್ಲ. ಕರ್ಮವೇ ಪ್ರಣತಿ ಬದುಕೆ ಜ್ಯೋತಿ. ಧರ್ಮಸ್ಥಾನಕ್ಕೆ ನ್ಯಾಯವನ್ನು ಎಳೆದು ತರುವ ಹಕ್ಕು ಇಲ್ಲ, ನ್ಯಾಯಸ್ಥಾನಕ್ಕೆ ಧರ್ಮವನ್ನು ಎಳೆದು ತರುವ ಹಕ್ಕು ಇದೆ. ತಪ್ಪದೇ ಕೇಳಿ ಕೆಟಿ ಗಟ್ಟಿಯವರ ಬಾನುಲಿ ನಾಟಕ ಧಾರಾವಾಹಿ ತಾಳಮದ್ದಳೆಯ ಕೊನೆಯ ಕಂತು ನಾಳೆ ಬೆಳಿಗ್ಗೆ 9 ಗಂಟೆಗೆ. ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30. ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ರುಕ್ಮಿಣಿ ಕಲ್ಯಾಣ ನಡೆಸಿಕೊಡುತ್ತಾರೆ ಉಡುಪಿ ಅಂಬಲ್ಪಾಡಿಯ ಶ್ರೀ ಲಕ್ಷ್ಮೀ ಜನಾರ್ದನ ಯಕ್ಷಗಾನ ಕಲಾಮಂಡಳಿಯ ಸದಸ್ಯರು. ಈ ವಿದರ್ಭ ರಾಜ್ಯವನ್ನು ಭೀಷ್ಮಕ ನಾಮಕನಾದ ನಾನು ವೈಭವದಿಂದ ಆಳಿಕೊಂಡು ಬರುತ್ತಾ ಇದ್ದೇನೆ. ನನಗಾದರೂ ರುಕ್ಮ, ರುಕ್ಮರಥ, ರುಕ್ಮಬಾಹು, ರುಕ್ಮಕೇಶ, ರುಕ್ಮಮಾಲಿ ಎಂಬ 5 ಪುತ್ರರು, ರುಕ್ಮಿಣಿ ಎಂಬ ಪುತ್ರಿಯೂ ಜನಿಸಿದ್ದಾಳೆ. ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇದೇ ಶುಕ್ರವಾರ ರಾತ್ರಿ 9:30 ನಿಮ್ಮ ನೆಚ್ಚಿನ ಮಂಗಳೂರು ಆಕಾಶವಾಣಿಯಲ್ಲಿ. ಶ್ರೋತೃಗಳು, ಇಂದು ರಾತ್ರಿ 9:30 ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ್ತಿ ಹಾಗೂ ಅರ್ಜುನ ಪ್ರಶಸ್ತಿ ವಿಜೇತೆ ಮಮತಾ ಪೂಜಾರಿ ಅವರೊಂದಿಗೆ ಸಂದರ್ಶನ ಕೇಳಬಹುದು. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10 ಗಂಟೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಪಿ ವೆಂಕಟಪ್ಪ ದೋಗ್ರಾ ಮತ್ತು ಬಳಗದವರಿಂದ ಸ್ಯಾಕ್ಸೋಫೋನ್ ವಾದನ ಕೇಳಬಹುದು. 10:30 ಚಿತ್ರಗೀತೆಗಳ ಕಾರ್ಯಕ್ರಮವಿದೆ. ಆಕಾಶವಾಣಿ ಮಂಗಳೂರು. ಟಿಎಂಸಿ ಅತ್ತಾವರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಎರಡು ಸಂದರ್ಶನಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ಪಿತ್ತಕೋಶದ ಕಲ್ಲುಗಳು ಈ ಕುರಿತು ಡಾಕ್ಟರ್ ಶ್ರೀಕಿರಣ್ ಕೆ ಅವರೊಂದಿಗೆ ಸಂದರ್ಶನ. ಬಳಿಕ ಲ್ಯೂಪಸ್ ಕಾಯಿಲೆಯ ಕುರಿತು ಡಾಕ್ಟರ್ ಶಿವರಾಜ್ ಪಡಿಯಾರ್ ಹಾಗೂ ಡಾಕ್ಟರ್ ಪ್ರತ್ಯೂಷಾ ಮಣಿಕುಪ್ಪಂ ಅವರೊಂದಿಗೆ ಮಾತುಕತೆ ನಡೆಸಿಕೊಡಲಿದ್ದಾರೆ ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಎಂಸಿ ಆಸ್ಪತ್ರೆ ಅತ್ತಾವರ. 30 ವರ್ಷಗಳಿಂದ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಮುಂಚೂಣಿಯಲ್ಲಿರುವ ಕೆಎಂಸಿ ಆಸ್ಪತ್ರೆಯ ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ ಇದೀಗ ಅತ್ಯಾಧುನಿಕ ಟ್ರೂ ಬೀಮ್ ರೇಡಿಯೇಷನ್ ಸೌಲಭ್ಯ ಹಾಗೂ 3 ಟೆಸ್ಲಾ MRI ಸೌಲಭ್ಯದೊಂದಿಗೆ ಚಿಕಿತ್ಸೆಗೆ ಲಭ್ಯ. ಹೆಚ್ಚಿನ ಮಾಹಿತಿ ಮತ್ತು ಕನ್ಸಲ್ಟೇಷನ್ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 8861586249. ಕೆಎಂಸಿ ಅತ್ತಾವರ, ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಕೇಳುಗರೆ, ಈಗ ಕೇಳಿ ಪಿತ್ತಕೋಶದ ಕಲ್ಲುಗಳು ಈ ವಿಷಯದ ಕುರಿತು ಡಾಕ್ಟರ್ ಶ್ರೀಕಿರಣ್ ಕೆ ಅವರೊಂದಿಗೆ ಸಂದರ್ಶನ. ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಶ್ರೀಕಿರಣ್ ಕೆ ಅವರು. ಇವರು ಕೆಎಂಸಿ ಆಸ್ಪತ್ರೆ ಅತ್ತಾವರ ಇಲ್ಲಿ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಸರ್ಜನ್ ಆಗಿದ್ದಾರೆ. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಇವತ್ತಿನ ವಿಷಯ ಪಿತ್ತಕೋಶದ ಕಲ್ಲುಗಳು ಅಂತ. ಈ ಪಿತ್ತಕೋಶದ ಕಲ್ಲುಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಪಿತ್ತಕೋಶ ನಮ್ಮ ದೇಹಕ್ಕೆ ಯಾಕೆ ಮುಖ್ಯ ಮತ್ತು ಅದರ ಒಂದು ಕಾರ್ಯಚಟುವಟಿಕೆಗಳು ಏನು ಅಂತ ಸ್ವಲ್ಪ ತಿಳಿಸಿ. ಸೊ ಇದು ಪಿತ್ತಕೋಶವು ನಮ್ಮ ಲಿವರ್ ಅಂದರೆ ಪಿತ್ತ ಜನಕಾಂಗ, ಪಿತ್ತ ಪ್ರೊಡ್ಯೂಸ್ ಆಗುವ ಆರ್ಗನ್, ಅದರ ಕೆಳಗಿರುವ ಒಂದು ಅಂಗ. ಸೊ ಅದರ ಕಾರ್ಯಾಚರಣೆ ಏನಂದರೆ ಅದು ಮೇಯ್ನ್ ಆಗಿ ಈಗ ಪಿತ್ತ ಪ್ರೊಡ್ಯೂಸ್ ಆಗುದು ಲಿವರಲ್ಲಿ, ಪಿತ್ತ ಜನಾಂಗದಲ್ಲಿ, ಹಾಗೂ ಆ ಪಿತ್ತ ಕೆಳಗಡೆ ಬಂದು ಪಿತ್ತಕೋಶದಲ್ಲಿ ಶೇಖರಣೆ ಆಗುತ್ತದೆ. ಸೊ ಪಿತ್ತಕೋಶದ ಕಾರ್ಯಾಚರಣೆ ಏನಂದ್ರೆ ಮೇಯ್ನ್ ಆಗಿ ಅದು ಒಂದು ಶೇಖರಣೆ ಮಾಡುವ ಅಂಗ ಅಂತ ನಾವು ಹೇಳಬಹುದು. ಸೊ ಅದು ಬಿಟ್ಟರೆ ಇದು ಪಿತ್ತದಲ್ಲಿರುವ ಕೆಲವು ಅಂಶಗಳನ್ನು ಕಾನ್ಸಂಟ್ರೇಷನ್ ಅನ್ನೋದು ಚೇಂಜ್ ಮಾಡುತ್ತದೆ. ಈಗ ಈ ಪಿತ್ತಕೋಶದ ಕಲ್ಲುಗಳು ಅಂತ ಹೇಳ್ತೇವೆ, ಏನಿದು ಪಿತ್ತಕೋಶದ ಕಲ್ಲುಗಳು? ಸೊ ಬೇಸಿಕಲಿ ಗಾಲ್ ಬ್ಲಾಡರ್ ಸ್ಟೋನ್ಸ್ ಅಂತ ಕಾಮನ್ ಆಗಿ ಹೇಳ್ತೇವೆ, ಅದು ಪಿತ್ತಕೋಶದಲ್ಲಿ ಆಗುವಂತ ಕಲ್ಲುಗಳು. ಸೊ ಅದು ಯಾಕೆ ಆಗುತ್ತದೆ ಅಂದ್ರೆ ಈಗ ಪಿತ್ತದಲ್ಲಿ ಮೇಯ್ನ್ ಆಗಿ ನಮ್ದು ಕೊಲೆಸ್ಟ್ರಾಲ್ ಮತ್ತೆ ಬೈಲ್ ಆಸಿಡ್ ಅಂತ ಎರಡು ಕಾಂಪೊನೆಂಟ್ಗಳು ಇರ್ತವೆ. ಸೊ ಅದರ ಸಮತೋಲನದಲ್ಲಿ ಏನಾದರೂ ಚೇಂಜಸ್ ಆದ್ರೆ, ಇದು ಕೊಲೆಸ್ಟ್ರಾಲ್ನ ಅಂಶ ಜಾಸ್ತಿ ಆಗುತ್ತದೆ, ಅದರಿಂದಾಗಿ ಅದರ ಸೊಲ್ಯೂಬಿಲಿಟಿ ಕಡಿಮೆ ಆಗಿ ಪಿತ್ತಕೋಶದ ಅದು ಕೊಲೆಸ್ಟ್ರಾಲ್ ಕಲ್ಲಾಗಿ ಮಾರ್ಪಡ್ತದೆ. ಸೊ ಮೇಯ್ನ್ ಆಗಿ ಅದು ಪಿತ್ತಕೋಶದ ಕಲ್ಲಾಗಿ ಮಾರ್ಪಟ್ಟು ಪಿತ್ತಕೋಶದಲ್ಲಿ ಕಲ್ಲುಗಳಾಗುತ್ತದೆ. ಇದಕ್ಕೆ ಕಾರಣಗಳು ಏನೆಲ್ಲ ಇರ್ತದೆ ಈ ರೀತಿ ಆಗ್ಲಿಕ್ಕೆ? ಸೊ ಈಗ ಎಕ್ಸಾಕ್ಟ್ ಕಾರಣಗಳು ಇನ್ನೂ ಕಂಡುಹಿಡ್ದಂತಲ್ಲ, ಬಟ್ ಸುಮಾರು ಥಿಯರಿಗಳು ಆಕ್ಚುಲಿ ಇದೆ. ಸೊ ಒಂದೇನಂದ್ರೆ ನಾನು ಹೇಳಿದಾಗೆ ಕೊಲೆಸ್ಟ್ರಾಲಿನ ಅಂಶ ಜಾಸ್ತಿ ಆಗುದು. ಸೊ ಕೊಲೆಸ್ಟ್ರಾಲ್ನ ಅಂಶ ಈಗ ಡಯಟ್ ಇಂದ ಜಾಸ್ತಿ ಆಗುತ್ತಾ ಇರಬಹುದು, ಇಲ್ಲದ್ರೆ ಸ್ವಲ್ಪ ದಪ್ಪವಾಗಿರುವವರಲ್ಲಿ, ಸ್ವಲ್ಪ ಬೊಜ್ಜು ಆಗಿರುವವರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದ ಕಾರಣ ಈ ಅಂಶ, ಈ ಸಮತೋಲನೆಯಲ್ಲಿ ಏನಾದರೂ ವ್ಯತ್ಯಾಸ ಬಂದರೆ ಅದು ಮೇಯ್ನ್ ಆಗಿ ಕೊಲೆಸ್ಟ್ರಾಲ್ ಸ್ಟೋನ್ಸ್ ಆಗಿ ಮಾರ್ಪಡ್ತವೆ. ಮತ್ತೊಂದು ಕಾರಣ ಏನಂದರೆ ಇದು ಹಿಮೋಲೈಟಿಕ್ ಅನೀಮಿಯಾ ಅಂತ ನಾವು ಹೇಳ್ತದೆ, ಒಂದು ರಕ್ತಹೀನತೆಯ ಕಾರಣ. ಸೊ ಅದರಲ್ಲಿ ನಮ್ದು ರೆಡ್ ಬ್ಲಡ್ ಸೆಲ್ಸ್ ಅಂದರೆ ಕೆಂಪು ರಕ್ತ ಕಣಗಳು ಜಾಸ್ತಿ ನಾಶವಾಗುತ್ತವೆ, ಅದರಿಂದಾಗಿ ಬಿಲಿರುಬಿನ್ ಅಂಶ ಜಾಸ್ತಿ ಆಗಿ ಅದು ಬೇಸಿಕಲಿ ಕಲ್ಲಾಗಿ ಮಾರ್ಪಟ್ಟು ಅದು ಮೇಯ್ನ್ ಆಗಿ ಪಿಗ್ಮೆಂಟ್ ಸ್ಟೋನ್ಸ್ ಅಂತ ನಾವು ಹೇಳ್ತೇವೆ. ಅದು ಈಗ ಕೊಲೆಸ್ಟ್ರಾಲ್ ಸ್ಟೋನ್ಸ್ ಯೂಶ್ವಲಿ ಬಿಳಿ ಕಲರ್ ಇದ್ದಾಗಿರುತ್ತದೆ, ವೆರಸ್ ಪಿಗ್ಮೆಂಟೆಡ್ ಸ್ಟೋನ್ಸ್ ಮೇಯ್ನ್ ಆಗಿ ಬೇರೆ ಕಲರ್ ಕಲರ್ ಇದ್ದು ಬೇರೆ ಬೇರೆ ಬಣ್ಣಗಳಲ್ಲಿ ಇರ್ತವೆ. ಪಿತ್ತಕೋಶದ ಕಲ್ಲುಗಳು ಮಹಿಳೆಯರಲ್ಲಿ ಕಂಡು ಬರುವಂತದ್ದು, ಅದು ಯೂಶ್ವಲಿ 30-40 ವರ್ಷ, ಅದು ಜಾಸ್ತಿ ದಪ್ಪವಾಗಿರುವ ಮಹಿಳೆಯರಲ್ಲಿ, ಅದಕ್ಕೊಂದು ಫ್ಯಾಟ್ ಫರ್ಟೈಲ್ 40 ಫೀಮೇಲ್ ಅಂತ ಹೇಳಿದ್ರೆ ಸ್ವಲ್ಪ ದಪ್ಪವಾಗಿರುವ 40 ವಯಸ್ಸಿನ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರುವಂತದ್ದು ಅಂತೇಳಿ. ಈಗ ನೀವು ಪಿತ್ತಕೋಶದ ಕಲ್ಲು ಅಂತ ಹೇಳುವಾಗ ಅದರ ಗಾತ್ರದ ಬಗ್ಗೆ ಹೇಳೋದಾದ್ರೆ ಅದು ಯಾವ ತರ ಇರ್ತದೆ? ಸೊ ಈಗ ಗಾತ್ರದ ಆಕ್ಚುಲಿ ಅದರ ಚಿಕಿತ್ಸೆಯ ಮೇಲೆ ಏನು ಪರಿಣಾಮ ಬೀಳುವುದಿಲ್ಲ, ಬಟ್ ಯೂಶ್ವಲಿ ಈಗ ಸಣ್ಣ ಗಾತ್ರದ ಕಲ್ಲುಗಳಿರುವಾಗ ಅದು ಕೆಳಗೆ ಜಾರುವ ಚಾನ್ಸಸ್ ಜಾಸ್ತಿ ಇರ್ತವೆ. ಸೊ ಕೆಳಗೆ ಜಾರುದಂದ್ರೆ ಈಗ ಪಿತ್ತಕೋಶದಿಂದ ನಾರ್ಮಲಿ ನಾನು ಹೇಳಿದಾಗೆ ಪಿತ್ತ ಜನಾಂಗದಲ್ಲಿ ಲಿವರ್ ಬೈಲ್ ಪ್ರೊಡ್ಯೂಸ್ ಆಗುವಂತದ್ದು, ಮತ್ತೆ ಪಿತ್ತಕೋಶ ಅದನ್ನು ಶೇಖರಣೆ ಮಾಡ್ತದೆ. ಸೊ ನಮ್ಮ ದೇಹಕ್ಕೆ ಅದು ಯಾವಾಗ ಬೇಕು, ನಾವು ಯಾವಾಗ ಊಟ ತಿಂಡಿ ಮಾಡ್ತೇವೋ, ಯಾವಾಗ ಅದು ಡೈಜೆಷನ್ ಪ್ರೊಸೆಸ್ಗೆ ಬೇಕಾಗ್ತದೆ, ಆಗ ಅದನ್ನು ಪಿತ್ತಕೋಶ ಕೆಳಗಿಳಿಸ್ತದೆ. ಸೊ ಅದು ಬರುದು ಪಿತ್ತಕೋಶದ ಪೈಪ್ ಅಂದ್ರೆ ಸಿಸ್ಟಿಕ್ ಡಕ್ಟ್ ಅಂತ ಹೇಳ್ತೇವೆ, ಅದರ ಮುಖಾಂತರ ಬೈಲ್ ಡಕ್ಟ್, ಪಿತ್ತಕೋಶದ ಪೈಪ್. ಸೊ ಬೈಲ್ ಡಕ್ಟ್ ಮೂಲಕ ಅದು ನಮ್ಮ ಸಣ್ಣ ಕರುಳಿಗೆ ಬರ್ತದೆ. ಸೊ ಹಾಗೆ ಆ ಸಣ್ಣ ಕಲ್ಲುಗಳು ತುಂಬಾ ಚಿಕ್ಕದಿದ್ರೆ ಅದು ಕೆಳಗೆ ಜಾರುವ ಸ್ಥಿತಿ ಜಾಸ್ತಿ ಆಗ್ತದೆ. ಸೊ ಇದರಿಂದಾಗಿ ಕೆಲವು ಪೇಷಂಟ್ಸ್ ಗಳಲ್ಲಿ ಅದು ಪಿತ್ತಕೋಶದ ಪೈಪ್ ಅನ್ನೋದು ಬ್ಲಾಕ್ ಮಾಡಿ ಜಾಂಡಿಸ್ ಅಂದ್ರೆ ಹಳದಿ ರೋಗ ಆಗುವ ಚಾನ್ಸಸ್ ಇರ್ತವೆ. ಸೊ ಸಣ್ಣ ಕಲ್ಲುಗಳು ಸ್ವಲ್ಪ ಜಾಸ್ತಿ ಡೇಂಜರಸ್ ಅಂತ ನಾವು ಹೇಳ್ಬೋದು, ಬಟ್ ಗಾತ್ರಕ್ಕೆ ಅದು ಬಿಟ್ಟರೆ ಬೇರೆ ಚಿಕಿತ್ಸೆಗೆ ಅದರಲ್ಲಿ ಏನು ಪರಿಣಾಮ ಬೀಳುವುದಿಲ್ಲ. ಈಗ ಪಿತ್ತಕೋಶದ ಕಲ್ಲುಗಳಿದ್ದಾಗ ರೋಗಿಯಲ್ಲಿ ಯಾವೆಲ್ಲ ಲಕ್ಷಣಗಳು ಕಂಡು ಬರುತ್ತೆ? ಸೊ ಮೇಯ್ನ್ ಆಗಿ ಲಕ್ಷಣ ಏನಂದ್ರೆ ಹೊಟ್ಟೆ ನೋವು. ಅದು ಹೊಟ್ಟೆ ನೋವಲ್ಲಿ ಮೇಯ್ನ್ ಆಗಿ ಹೊಟ್ಟೆಯ ಮೇಲ್ಭಾಗ ಬಲ ತುದಿಯಲ್ಲಿ ಹೆಚ್ಚಿನವರಿಗೆ ನೋವಿರುತ್ತೆ. ಇದು ನೋವು ಹೇಗಂದ್ರೆ ಮೇಯ್ನ್ ಆಗಿ ತಿಂದ ನಂತರ ಅದು ಕೆಲವು ಬೊಜ್ಜಿನ ಅಂಶದ ಈಗ ಬಟರ್ ಇರ್ಬೋದು ಚೀಸ್ ಇರ್ಬೋದು ಅದೆಲ್ಲ ತಿಂದಾಗಿ ಆಗಿರುವ ಮೀಲ್ ತೆಕ್ಕೊಂಡಾದ್ಮೇಲೆ ತುಂಬಾ ರೈಟ್ ಸೈಡಲ್ಲಿ ನೋವು. ಅದು ಒಂದ್ರಿಂದ ಮೂರು ತಾಸು, ಒಂದು ಎರಡು ಹಾಗೆ ಮೂರು ತಾಸು. ಅದು ಮೇಯ್ನ್ ಆಗಿ ತಾಸು ನಾವು ಯಾಕೆ ಹೇಳ್ತೇವಂದ್ರೆ ಇದನ್ನ ನಾವು ಬಿಲಿಯರಿ ಕೋಲಿಕ್ ಅಂತ ಹೇಳ್ತೇವೆ, ಪಿತ್ತಕೋಶದ ಕಲ್ಲುಗಳಿಂದ ಆಗುವಂತ ನೋವುಗಳು. ಸೊ ಬೇಸಿಕಲಿ ಇಂಟೆಸ್ಟೈನ್ ಕೋಲಿಕ್ ಮತ್ತೆ ಬಿಲಿಯರಿ ಕೋಲಿಕ್, ಈಗ ಸಣ್ಣ ಕರುಳಿನ ನೋವು ಇರ್ಬೋದು ಇಲ್ಲಾದ್ರೆ ಪಿತ್ತಕೋಶದ ಕಲ್ಲಿಂದ ಆಗುವ ನೋವು. ಅದನ್ನು ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಇದು ಎಷ್ಟು ತಾಸುಗಳು ಇರ್ತವೆ. ಯೂಶ್ವಲಿ ಇಂಟೆಸ್ಟೈನಲ್ ಕೋಲಿಕ್ ಕೆಲವು ಸೆಕೆಂಡ್ಸ್ ಇಲ್ಲಾದ್ರೆ ಕೆಲವು ಮಿನಿಟ್ಸ್ ಇರ್ತದೆ, ಅದೇ ಬಿಲಿಯರಿ ಕೋಲಿಕ್ ಯೂಶ್ವಲಿ ಒಂದರಿಂದ ಮೂರು ತಾಸ ತನಕ ಇರುವಂತ ನೋವು ಮೇಯ್ನ್ ಆದ ಲಕ್ಷಣ. ಅದು ಬಿಟ್ಟರೆ ನೋವಿನ ಜೊತೆಗೆ ಅವರಿಗೆ ವಾಂತಿ ಬರುವಂತಾಗುದು ಇಲ್ಲದ್ರೆ ವಾಂತಿ ಬಂದು ಬಿಡುದು. ಹಾಗೆ ನಾನು ಮುಂಚೆ ಹೇಳಿದಾಗ ಏನಾದ್ರೂ ಕಲ್ಲು ಕೆಳಗೆ ಜಾರಿದ್ರೆ ಹಳದಿ ರೋಗ ಇಲ್ಲಾದ್ರೆ ಜಾಂಡಿಸ್ ಆಗುವ ಚಾನ್ಸಸ್ ಇರ್ತದೆ. ಸೊ ಅವಳು ಹಳದಿ ರೋಗದ ಜೊತೆಗೆ ಬರಬಹುದು. ಹಾಗೆ ಏನಾದ್ರೂ ಸೋಂಕು ತಗಲಿದ್ರೆ ಜ್ವರ ಬರುದು, ಚಳಿ ಜ್ವರ ಅಂತ ಲಕ್ಷಣಗಳು ಕಂಡು ಬರಬಹುದು. ಕೆಲವರಲ್ಲಿ ಏನು ಲಕ್ಷಣವಿಲ್ಲದೆ ಸಹ ನಾವು ಗಾಲ್ ಬ್ಲಾಡರ್ ಸ್ಟೋನ್ ಅನ್ನು ಪತ್ತೆ ಹಚ್ಬೋದು. ಈಗ ಹೆಚ್ಚಿನ ಯಾರೆಲ್ಲ ಜಾಬ್ಗೆ ಜಾಯಿನ್ ಆಗ್ತಾರೆ, ಐ ಟಿ ಪ್ರೊಫೆಷನಲ್ಸ್ ಎಲ್ಲ ಮೇನ್ ಆಗಿ ಸ್ಕ್ಯಾನ್ ಮಾಡ್ತಾ ಇರ್ತಾರೆ. ಬೇಸಿಕಲಿ ಹೆಲ್ತ್ ಚೆಕಪ್ ಅಲ್ಲಿ ಅಲ್ಟ್ರಾಸೌಂಡ್ ಒಂದು ಪ್ರಮುಖ ಇನ್ವೆಸ್ಟಿಗೇಷನ್ ಆಗಿ ಮಾಡ್ತಾ ಇರ್ತಾರೆ. ಸೊ ಸುಮಾರು ಜನರು ಅಲ್ಟ್ರಾಸೌಂಡ್ ರಿಪೋರ್ಟ್ ತಗೊಂಡು ಬರ್ತಾರೆ, ಅದರಲ್ಲಿ ಸ್ಟೋನ್ಸ್ ಇರುತ್ತೆ, ಮಾತ್ರ ಅವರಿಗೆ ಲಕ್ಷಣಗಳು ಇರಲ್ಲ. ಸೊ ಎಲ್ಲ ಗಾಲ್ ಬ್ಲಾಡರ್ ಸ್ಟೋನ್ಸ್ ಅಲ್ಲಿ ಲಕ್ಷಣಗಳು ಇರ್ತವೆ ಅಂತ ನಾನು ಹೇಳುದಿಲ್ಲ. ಕೆಲವರಲ್ಲಿ ಲಕ್ಷಣವಿಲ್ಲದೆ ಸಹ ಗಾಲ್ ಬ್ಲಾಡರ್ ಸ್ಟೋನ್ಸ್ ಬರಬಹುದು. ಈಗ ತಾವು ಹೇಳಿದ್ರಿ ಹೆಂಗಸರಲ್ಲಿ ಕಂಡು ಬರುವಂತದ್ದು ಜಾಸ್ತಿ, ಹಾಗಾದ್ರೆ ಗಂಡಸರಲ್ಲಿ ಬರೋದೇ ಇಲ್ವಾ ಇದು? ಜಾಸ್ತಿ ಪ್ರಪೋರ್ಷನ್ ವೈಸ್ ನೋಡಿದ್ರೆ ಹೆಂಗಸರಲ್ಲಿ ಜಾಸ್ತಿ, ಬಟ್ ಈಗ ಗಂಡಸರಲ್ಲಿ ಕಂಡು ಬರುವ ಸ್ಟೋನ್ಸ್ ತೊಂದರೆ ಜಾಸ್ತಿ ಕೊಡುತ್ತೆ. ಅಂದ್ರೆ ಇನ್ಫೆಕ್ಷನ್, ಈಗ ಗಾಲ್ ಬ್ಲಾಡರ್ ಸ್ಟೋನ್ಸ್ ಗಂಡಸರಲ್ಲಿ ಕಂಡು ಬರುವಾಗ ಅವರಲ್ಲಿ ಜಾಸ್ತಿ ಸಿಂಪ್ಟಮ್ಸ್ ಬರುದು, ಜಾಸ್ತಿ ಲಕ್ಷಣಗಳು ಇರುದು, ಜಾಸ್ತಿ ಕಾಂಪ್ಲಿಕೇಶನ್ ಆಗುವ ರೇಟ್ ಎಲ್ಲ ಜಾಸ್ತಿ ಇರ್ತವೆ. ಹಾಗೆ ಸರ್ಜರಿ ಮಾಡುವಾಗ ಅದರ ಡಿಫಿಕಲ್ಟಿನೂ ಗಂಡಸರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಈಗ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದಾಗ ಚಿಕಿತ್ಸೆ ತೆಗೆದುಕೊಳ್ಳದೇ ಇದ್ರೆ ಯಾವ್ದೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ? ಸೊ ಒಂದು ನಾನು ಮುಂಚೆ ಹೇಳಿದ ಹಾಗೆ ಸಣ್ಣ ಕಲ್ಲುಗಳು ಕೆಳಗಡೆ ಬಂದು ಈಗ ಪಿತ್ತಕೋಶದ ಪೈಪ್ ಅನ್ನು ಬ್ಲಾಕ್ ಮಾಡಿದ್ರೆ ಹಳದಿ ರೋಗ ಅಂದ್ರೆ ಜಾಂಡಿಸ್ ಆಗ್ಬೋದು. ಹಾಗೆ ಅದು ಸ್ವಲ್ಪ ಕೆಳಗಡೆ ಬಂದು ಈಗ ಅದ್ರ ಕೆಳಗಡೆ ಹೋಗುವಾಗ ಪಿತ್ತಕೋಶದ ಪೈಪ್ ಮತ್ತೆ ರಸಕೋಶದ ಅಂದ್ರೆ ಪ್ಯಾಂಕ್ರಿಯಾಸ್ ಇದ್ದು ಪೈಪ್ ಜಾಯಿನ್ ಆಗಿ ಅದೊಟ್ಟಿಗೆ ಸಣ್ಣ ಕರುಳಲ್ಲಿ ಜಾಯಿನ್ ಆಗುದು. ಸೊ ಆ ಜಾಯಿನಿಂಗ್ ಅಲ್ಲಿ ಆ ಕಲ್ಲು ಬ್ಲಾಕ್ ಆದ್ರೆ ರಸಕೋಶದ ಜ್ಯೂಸ್ ಅದೇ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಬ್ಲಾಕ್ ಆಗಿ ಪ್ಯಾಂಕ್ರಿಯಾಸ್ ಅಂದ್ರೆ ರಸಕೋಶದ್ದು ಸಹ ಊತ ಆಗುವ ಚಾನ್ಸಸ್ ಇವೆ, ಅದನ್ನ ನಾವು ಪ್ಯಾಂಕ್ರಿಯಟೈಟಿಸ್ ಅಂತ ಹೇಳ್ತೇವೆ. ಅದು ಬಿಟ್ರೆ ಈಗ ಗಾಲ್ ಬ್ಲಾಡರ್ನ ಬಾಯಿ ಅಂದ್ರೆ ಸಿಸ್ಟಿಕ್ ಡಕ್ಟ್ ಅಲ್ಲಿ ಬ್ಲಾಕ್ ಆದ್ರೆ ಸೋಂಕು ತಗಲ್ದು, ಎಕ್ಯೂಟ್ ಕ್ಯಾಲ್ಕುಲಸ್ ಕೊಲೆಸಿಸ್ಟೈಟಿಸ್ ಅಂತ ನಾವು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ತೇವೆ. ಗಾಲ್ ಬ್ಲಾಡರ್ನ ಬೇಸಿಕಲಿ ಸೋಂಕಾಗುತ್ತೆ. ಈ ಒಂದು ಸಮಸ್ಯೆಗೆ ಏನು ಚಿಕಿತ್ಸೆ ಇದೆ, ಯಾವ ರೀತಿಯಾದಂತ ಚಿಕಿತ್ಸೆ ನೀಡಲಾಗುತ್ತೆ ಇದಕ್ಕೆ? ಸೊ ಇದಕ್ಕೆ ಸಾಮಾನ್ಯವಾಗಿ ಏನ್ ಮಾಡ್ತೇವೆ ಅಂದ್ರೆ ನಾವು ಈ ಪೇಷಂಟ್ಸಿಗೆಲ್ಲ ಪಿತ್ತಕೋಶದ ಸರ್ಜರಿ ಮಾಡಿ ತೆಗಿಬೇಕು ಅಂತ ಹೇಳ್ತೇವೆ. ಅದನ್ನ ನಾವು ಲ್ಯಾಪ್ರೋಸ್ಕೋಪಿಕ್ ಕೊಲೆಸಿಸ್ಟೆಕ್ಟಮಿ ಅಂತ, ಅದನ್ನ ನಾವೀಗ ಕೀ ಹೋಲ್ ಸರ್ಜರಿ ಅಂತ ಮೇನ್ ಆಗಿ ಹೇಳ್ತೇವೆ. ಸೊ ಐದರ್ ಕೀ ಹೋಲ್ ಸರ್ಜರಿ ಇಲ್ಲದ್ರೆ ಓಪನ್, ಹೆಚ್ಚಿನವರಲ್ಲಿ ಲ್ಯಾಪ್ರೋಸ್ಕೋಪಿಕ್ ಆಗಿ ಕೀ ಹೋಲ್ ಪ್ರೊಸೀಜರ್ ಥ್ರೂ ನಾವು ಅದು ಗಾಲ್ ಬ್ಲಾಡರ್ ಅನ್ನೇ ತೆಗಿಬೇಕಾಗತ್ತೆ. ಈಗ ತಾವು ಕೀ ಹೋಲ್ ಸರ್ಜರಿ ಅಂತ ಹೇಳಿದ್ರಿ, ಏನಿದ್ರ ವಿಶೇಷತೆ? ವಿಶೇಷತೆ ಇದೆ ಲ್ಯಾಪ್ರೋಸ್ ಕೀ ಹೋಲ್ ಅಂದ್ರೆ ನಾವು ಈಗ ದೊಡ್ಡ ಕಟ್ಟಿಲ್ಲದೆ ಸಣ್ಣ ರಂಧ್ರವನ್ನು ಮಾಡಿ ಸ್ಟ್ಯಾಂಡರ್ಡ್ ಆಗಿ ಮಾಡುವಂಥದ್ರಲ್ಲಿ ನಾಲ್ಕು ರಂಧ್ರ ಮಾಡ್ತೇವೆ, ಒಂದು ಹೊಕ್ಕುಳ ಹತ್ರ ಒಂದು ಸೆಂಟಿಮೀಟರ್ ಅಷ್ಟು ಚಿಕ್ಕದು, ಹಾಗೆ ಬೇರೆ ಮೂರು ರಂಧ್ರ ಹಾಫ್ ಎ ಸೆಂಟಿಮೀಟರ್. ಸೊ ಅಷ್ಟು ಚಿಕ್ಕ ಹೋಲ್ಸ್ ಮಾಡಿ ಆಪರೇಷನ್ ಮಾಡಿ ಗಾಲ್ ಬ್ಲಾಡರ್ ಎರಡು ಆಪರೇಷನ್ ಓಪನ್ ಮಾಡಿದ್ರು ಲ್ಯಾಪ್ರೋಸ್ಕೋಪಿಕ್ ಮಾಡಿದ್ರು ನಾವು ತೆಗೆಯೋದು ಗಾಲ್ ಬ್ಲಾಡರ್ ಅನ್ನೇ. ಬಟ್ ಅಡ್ವಾಂಟೇಜ್ ಏನಂದ್ರೆ ಕೀ ಹೋಲ್ ಸರ್ಜರಿ ಅದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಆದ್ರೂ ಅದರ ಕಟ್ ಚಿಕ್ಕದಿದ್ದ ಕಾರಣ ರಿಕವರಿ ಸ್ವಲ್ಪ ಬೇಗ ಆಗುತ್ತೆ, ನೋವು ಕಡಿಮೆ ಇರುತ್ತೆ. ಸೊ ಪೇಷಂಟ್ಸ್ ಅನ್ನು ಅಡ್ಮಿಟ್ ಮಾಡಿ ಆಪರೇಷನ್ ಆಗಿ ನೆಕ್ಸ್ಟ್ ಡೇನೆ ಡಿಸ್ಚಾರ್ಜ್ ಮಾಡಬಹುದು. ಇದರಿಂದ ಅವ್ರಿಗೆ ಏನಾದರೂ ಮುಂದಕ್ಕೆ ಸಮಸ್ಯೆ ಆಗ್ಲಿಕ್ಕೆ ಉಂಟಾ? ಸೊ ಗಾಲ್ ಬ್ಲಾಡರ್ ನಾನು ಹೇಳಿದಾಗೆ ಒಂದು ಸ್ಟೋರೇಜ್ ಆರ್ಗನ್, ಮತ್ತೆ ಅದರಲ್ಲಿ ನಮ್ದು ಬೈಲಿದ್ದು ಸ್ವಲ್ಪ ಕಾನ್ಸಂಟ್ರೇಷನ್ ಅನ್ನು ವ್ಯತ್ಯಾಸ ಮಾಡುತ್ತೆ. ಸೊ ಅದು ಬಿಟ್ಟರೆ ಅದಕ್ಕೆ ಮೇಯ್ನ್ ಆಗಿ ಬೇರೆ ಏನು ಕಾರ್ಯಾಚರಣೆ ಇಲ್ಲ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ನಮ್ದು ಇಡೀ ಜಗತ್ತಲ್ಲೇ ಸಾಮಾನ್ಯವಾಗಿ ಮಾಡುವಂತ ಆಪರೇಷನೇ ಗಾಲ್ ಬ್ಲಾಡರ್ ಸರ್ಜರಿ, ಗಾಲ್ ಬ್ಲಾಡರ್ ತೆಗಿವಂಥದ್ದು. ಸೊ ಅದರಿಂದಾಗಿ ಯೂಶ್ವಲಿ ಸೈಡ್ ಎಫೆಕ್ಟ್ಸ್ ತರ ಏನಾಗುದಿಲ್ಲ. ಸೊ ಗಾಲ್ ಬ್ಲಾಡರ್ ಇಲ್ಲದಿದ್ರೂ ನಮ್ದು ಜೀವನ ನಾರ್ಮಲ್ ಶೈಲಿಯಲ್ಲಿ ನಾವು ನಡೆಸಬಹುದು, ಅದರಲ್ಲಿ ಏನು ತೊಂದರೆ ಆಗುದಿಲ್ಲ. ಈಗ ತಾವು ಆವಾಗಲೇ ಹೇಳಿದ್ರಿ ಕೆಲವೊಂದು ಸಂದರ್ಭಗಳಲ್ಲಿ ಅದರಲ್ಲಿ ಲಕ್ಷಣಗಳು ಕಾಣಿಸಿಕೊಳ್ಳುವುದಿಲ್ಲ ಅಂತ ಹೇಳಿ, ಅವುಗಳ ಚಿಕಿತ್ಸೆ ಹೇಗಿರ್ತದೆ? ಸೊ ಈಗ ಎಲ್ಲ ಸಿಂಪ್ಟಮ್ಸ್ ಇಲ್ಲದ ಅಂದ್ರೆ ಲಕ್ಷಣಗಳು ಇಲ್ಲದ ಗಾಲ್ ಬ್ಲಾಡರ್ ಸ್ಟೋನ್ಸ್ ಅಲ್ಲಿ ನಾವು ಆಪರೇಷನ್ ಮಾಡಬೇಕಾದ ಅಗತ್ಯವಿರುವುದಿಲ್ಲ. ಸೊ ಎಕ್ಸಾಕ್ಟ್ ಈಗ ಲಕ್ಷಣ ಇಲ್ಲದೆ ಬರುವ ಪೇಷಂಟ್ಸ್ ಅಲ್ಲಿ ಎಲ್ಲಿಯಾದರೂ ಅವರ ಮನೆಯವರಲ್ಲಿ ಗಾಲ್ ಬ್ಲಾಡರ್ ಪಿತ್ತಕೋಶದ ಕ್ಯಾನ್ಸರ್ ಇದೆ ಇಲ್ಲ, ಪಿತ್ತಕೋಶದೊಟ್ಟಿಗೆ ಪಾಲಿಪ್ ಪಾಲಿಪ್ಗಳು ಇವೆ. ಅದು ಪಾಲಿಪಿನ ಗಾತ್ರ ನೋಡಿ, ಈಗ ಮೋರ್ ದೆನ್ 1 centimeter ಸೈಜಿನ ಪಾಲಿಪ್ ಇದ್ರೆ ಅವರಲ್ಲಿ ನಾವು ಯೂಶ್ವಲಿ ಸರ್ಜರಿ ಅಡ್ವೈಸ್ ಮಾಡ್ತೇವೆ. ಬೇರೆ ಕಾರಣದಲ್ಲಿ ಅವರನ್ನು ಫಾಲೋ ಅಪ್ ಅಲ್ಲಿ ಇಟ್ಟು ಯಾವತ್ತಾದ್ರೂ ಸಿಂಪ್ಟಮ್ಸ್ ಬಂದ್ರೆ ಸರ್ಜರಿ ಬೇಕಾಗತ್ತೆ. ಅಂಡ್ ಅಗೇನ್ ಅದು ನಾವು ಇನ್ಸಿಡೆಂಟ್ಸ್ ನೋಡ್ಲಿಕ್ಕೆ ಹೋದ್ರೆ, ಈಗ ಅಲ್ಟ್ರಾಸೌಂಡ್ ಮಾಡಿ ಲಕ್ಷಣವಿಲ್ಲದೆ ಗಾಲ್ ಬ್ಲಾಡರ್ ಸ್ಟೋನ್ ಪತ್ತೆ ಆಯಿತು ಅಂತ ಇಟ್ಕೊಳ್ಳಿ, 100 ಜನರಲ್ಲಿ ಒಬ್ಬರಿಂದ ಇಬ್ಬರಿಗೆ 1 ವರ್ಷದಲ್ಲಿ ಲಕ್ಷಣಗಳು ಕಂಡು ಬರ್ಬೋದು. ಅದಾದ ಕಾರಣ ನಾವು ಯೂಶ್ವಲಿ ಫಾಲೋ ಅಪ್ ಅಲ್ಲಿ ಆ ಪೇಷಂಟ್ಸನ್ನು ಫಾಲೋ ಅಪ್ ಅಲ್ಲಿ ಇಡ್ತೇವೆ, ಅವರಿಗೆ ಸಿಂಪ್ಟಮ್ಸ್ ಯಾವ ಥರದ್ದು ಅಂತ ತಿಳಿಸಿಕೊಡ್ತೇವೆ. ಈ ಥರದ ಸಿಂಪ್ಟಮ್ಸ್ ಬಂದರೆ ನೀವು ಬರ್ರಿ, ಆಪರೇಷನ್ ಬೇಕಾಗತ್ತೆ ಅಂತ ಹೇಳ್ತೇವೆ. ಈಗ ಈ ಒಂದು ಸಮಸ್ಯೆಗೆ ಸರ್ಜರಿಯೇ ಪರಿಹಾರವ, ಬೇರೆ ವಿಧಾನದಲ್ಲಿ ಇದಕ್ಕೆ ಏನಾದರೂ ಚಿಕಿತ್ಸೆಗಳಿದೆಯಾ? ಸಾಮಾನ್ಯವಾಗಿ ಮಾಡೋದಂದರೆ ಸರ್ಜರಿ. ಈಗ ಮೆಡಿಕಲ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಕೆಲವು ಜನರಲ್ಲಿ ಪಿತ್ತಕೋಶದ ಸಣ್ಣ ಸಣ್ಣ ಕಲ್ಲುಗಳಿರ್ಬೋದು, ನಾವು ಮೈಕ್ರೋ ಕ್ಯಾಲ್ಕುಲೈ ಅಂತ ಹೇಳ್ತೇವೆ, ಇಲ್ಲ ದಪ್ಪದ ಪಿತ್ತ ಸ್ಲಜ್ ಅಂತ ಹೇಳ್ತೇವೆ. ಆ ಎರಡು ಸಂದರ್ಭಗಳಲ್ಲಿ ಒಂದು ಮೆಡಿಕಲ್ ಮ್ಯಾನೇಜ್ಮೆಂಟ್ ಆಪ್ಷನ್, ಅದು ನಾವು ಯೂಶ್ವಲಿ ಬೈಲ್ ಆ್ಯಸಿಡ್ ಅಂತ ಒಂದು ಕೊಡುವಂಥದ್ದು ಟ್ಯಾಬ್ಲೆಟ್ ಫಾರ್ಮಲ್ಲಿ. ಸೊ ಅದು ಟ್ರಯಲ್ ಮಾಡ್ಬೋದು. ಏಗೇನು ಅದು 100% ಅಲ್ಲ, ಕೆಲವರಲ್ಲಿ ಅದರಿಂದ ಸ್ವಲ್ಪ ಕರಗಬಹುದು, ಕೆಲವರಲ್ಲಿ ಕರಗುವ ಚಾನ್ಸಸ್ ಇರುವುದಿಲ್ಲ. ಸೊ ಬಟ್ ಯೂಶ್ವಲಿ ಯಾರಿಗೆ ಲಕ್ಷಣ ಕಂಡು ಬರುತ್ತವೆ ಅವರಲ್ಲಿ ಫಸ್ಟ್ ಆಪ್ಷನ್ ಸರ್ಜರಿ ಮಾಡಿ ಗಾಲ್ ಬ್ಲಾಡರ್ ಅನ್ನು ತೆಗೆಯುವಂಥದ್ದು. ಈಗ ನಮ್ಮ ಕೇಳುವವರಿಗೆ ಮತ್ತೊಮ್ಮೆ ಹೇಳಬೇಕಾದ್ರೆ ಯಾವೆಲ್ಲ ಲಕ್ಷಣಗಳಿದ್ದಾಗ ಅವರು ವೈದ್ಯರ ಬಳಿ ಸಂಪರ್ಕಿಸಬೇಕಾಗುತ್ತೆ? ಸೊ ಹೆಚ್ಚಿನ ಅಂಶ ಮಹಿಳೆಯರಲ್ಲಿ ಕಂಡು ಬರುವ ಕಾರಣ ಯಾರಿಗೆಲ್ಲ ಊಟ ಮಾಡಿದ ನಂತರ, ಎಸ್ಪೆಷಲಿ ಯಾರು ಫಂಕ್ಷನಿಗೆ ಹೋಗಿ ಹೆವಿ ಊಟ ಮಾಡ್ತಾರೆ, ಹೆವಿ ಊಟದ ನಂತರ ಹೊಟ್ಟೆ ಟೈಟಾಗಿ ಅನ್ನಿಸೋದು, ಇಲ್ಲ ರೈಟ್ ಸೈಡ್ ಅಂದರೆ ಬಲಬದಿ ಮೇಲ್ಭಾಗದಲ್ಲಿ ಹೊಟ್ಟೆ ಉಬ್ಬರಿಸಿದಾಗೆ ನೋವು ಕಂಡು ಬರುತ್ತೆ. ಅದು 1-2 ಗಂಟೆ ಕಾಲ ತನಕ ಉಳಿಯುವಂಥ ನೋವು ಕಂಡು ಬಂದಲ್ಲಿ ಇಮಿಡಿಯೇಟ್ ಆಗಿ ಡಾಕ್ಟ್ರಿಗೆ ತೋರಿಸಿ ಫರ್ದರ್ ಇವ್ಯಾಲ್ಯೂಯೇಷನ್ ಮಾಡಿ ಗಾಲ್ ಸ್ಟೋನ್ಸ್ ಕಂಡು ಬಂದಲ್ಲಿ ಮತ್ತೆ ಫರ್ದರ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ. ಧನ್ಯವಾದಗಳು ಮೇಡಮ್, ಇಷ್ಟೊತ್ತು ಈ ಪಿತ್ತಕೋಶದ ಕಲ್ಲುಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಇದುವರೆಗೆ ಪಿತ್ತಕೋಶದ ಕಲ್ಲುಗಳು ಈ ವಿಷಯದ ಕುರಿತು ಡಾಕ್ಟರ್ ಶ್ರೀಕಿರಣ್ ಕೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕೆಎಂಸಿ ಆಸ್ಪತ್ರೆ ಅತ್ತಾವರದ ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ ಇದೀಗ ಅತ್ಯಾಧುನಿಕ ಟ್ರೂ ಬೀಮ್ ರೇಡಿಯೇಷನ್ ಸೌಲಭ್ಯದೊಂದಿಗೆ ಸೇವೆಗೆ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8861586249. ನಮ್ಮಲ್ಲಿ ಮಕ್ಕಳ ಕ್ಯಾನ್ಸರ್ ಚಿಕಿತ್ಸಾ ವಿಭಾಗ, ಮೆಡಿಕಲ್ ಆಂಕೋಲಜಿ, ಸರ್ಜಿಕಲ್ ಆಂಕೋಲಜಿ, ರೇಡಿಯೇಷನ್ ಆಂಕೋಲಜಿ, ಪ್ಲಾಸ್ಟಿಕ್ ಸರ್ಜರಿ ಮತ್ತು ಪೇನ್ ಮತ್ತು ಪ್ಯಾಲಿಯೇಟಿವ್ ಚಿಕಿತ್ಸಾ ತಜ್ಞರು ಒಂದೇ ಸೂರಿನಡಿ ಚಿಕಿತ್ಸೆಗೆ ಲಭ್ಯ. ಕೆಎಂಸಿ ಆಸ್ಪತ್ರೆ ಅತ್ತಾವರ, ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಇನ್ನು ಮುಂದೆ ಲ್ಯೂಪಸ್ ಕಾಯಿಲೆಯ ಕುರಿತು ಡಾಕ್ಟರ್ ಶಿವರಾಜ್ ಪಡಿಯಾರ್ ಹಾಗೂ ಡಾಕ್ಟರ್ ಪ್ರತ್ಯೂಷಾ ಮಣಿಕುಪ್ಪಂ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಕೇಳುಗರೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕೆಎಂಸಿ ಅತ್ತಾವರ ಇಲ್ಲಿನ ಡಿಪಾರ್ಟ್ಮೆಂಟ್ ಆಫ್ ರಿಮಟಾಲಜಿ ಇಲ್ಲಿನ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಶಿವರಾಜ್ ಪಡಿಯಾರ್ ಹಾಗೆಯೇ ಡಾಕ್ಟರ್ ಪ್ರತ್ಯೂಷಾ ಮಣಿಕೊಪ್ಪಂ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಲ್ಯೂಪಸ್ ಅನ್ನುವಂತಹ ಒಂದು ವಿಶೇಷವಾದ ಆರೋಗ್ಯ ಸಮಸ್ಯೆಯ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಡಾಕ್ಟರ್, ಈಗ ಲ್ಯೂಪಸ್ ಅಂತ ನಾವೇನು ಕರಿತೇವೆ, ಇದು ಮೂಲತಃ ಏನಿದು? ನಮಸ್ಕಾರ. ಲೂಪಸ್ ಅಥವಾ SLE ಅಥವಾ ಇಂಗ್ಲಿಷ್ನಲ್ಲಿ ಸಿಸ್ಟಮಿಕ್ ಲೂಪಸ್ ಎರಿಥಿಮಟೋಸಿಸ್ ಅಂತ ಹೇಳ್ತಾ ಇರೋದು, ಇದು ಒಂದು ಆಟೋ ಇಮ್ಯೂನ್ ಡಿಸೀಸ್. ಈಗ ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ಆಟೋ ಮತ್ತು ಇಮ್ಯೂನ್ ಅಂದರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ನಮ್ಮದೇ ಅಂಗಾಂಗಗಳಿಗೆ ಪ್ರಹಾರ ಮಾಡೋದು. ಈಗ ಹಲವಾರು ಆಟೋ ಇಮ್ಯೂನ್ ಡಿಸೀಸ್ಗಳಿವೆ, ರುಮಟಾಯ್ಡ್ ಆರ್ಥ್ರೈಟಿಸ್ ಇರಲಿ, ಸೋರಿಯಾಸಿಸ್ ಇರಲಿ, ವ್ಯಾಸ್ಕ್ಯುಲೈಟಿಸ್ ಇರಲಿ, ಅದೇ ಥರ ಲೂಪಸ್ ಒಂದು. ಇದು ಮುಖ್ಯವಾಗಿ ಮಹಿಳೆಯರಲ್ಲಿ ಬರೋದು 20-40 ವರ್ಷದ ಪ್ರಾಯದಲ್ಲಿ, ಬಟ್ ಯಾವುದೇ ಏಜ್ನಲ್ಲಿ ಬರಬಹುದು, ಗಂಡಸರಿಗೆ ಬರಬಹುದು, ಮಕ್ಕಳಲ್ಲಿ ಕೂಡ ಬರಬಹುದು. 6-7 ವರ್ಷದ ಮಕ್ಕಳಿಗೆ ಕೂಡ ಈ ತೊಂದರೆ ಉಂಟಾಗಬಹುದು. ತುಂಬಾ ಜನರು ಕೇಳ್ತಾರೆ, ಸರ್ ಇದು ಯಾವ ಕಾರಣದಿಂದ ಬರ್ತದೆ, ಹೇಗೆ ಮಲೇರಿಯಾ ಹೇಗೆ ಬರ್ತದೆ ಸೊಳ್ಳೆ ಕಚ್ಚೋದ್ರಿಂದ, ಅದೇ ತರ ಇದಕ್ಕೆ ಏನಾದರೂ ಕಾರಣ ಇದೆಯಾ? ಸೊ ಲೂಪಸ್ ಅಂತ ಆಟೋಇಮ್ಯೂನ್ ಡಿಸೀಸ್ಗಳಿಗೆ ನಿರ್ದಿಷ್ಟವಾದ ಕಾರಣ ಅಂತ ಇರುವುದಿಲ್ಲ. ಇದರಲ್ಲಿ ಕೆಲವು ಜೆನೆಟಿಕ್ ಪ್ರೀಡಿಸ್ಪೋಸಿಷನ್ ಇರ್ತದೆ, ಕೆಲವು ಟೈಮ್ ಪರಿಸರದ ಅಥವಾ ವಾತಾವರಣದ ಇನ್ಫ್ಲುಯೆನ್ಸ್ ಇರಬಹುದು, ಹಾರ್ಮೋನ್ಸ್ ಇದು ಫ್ಲಕ್ಚುಯೇಷನ್ಸ್ ಇರ್ಬೋದು, ವ್ಯಾಕ್ಸಿನ್ ರಿಲೇಟೆಡ್ ಕೂಡ ಇರ್ಬೋದು, ಇನ್ಫೆಕ್ಷನ್ ಇಂದ ಕೂಡ ಈ ಕಾಯಿಲೆ ಬರಬಹುದು. ಇದರಲ್ಲಿ ಏನಾದರೂ ವಿಧಗಳಿದೆಯಾ ಲ್ಯೂಪಸ್ ಅಲ್ಲಿ? ಸೊ ಲೂಪಸ್ದಲ್ಲಿ ಆರ್ಗನ್ಸ್ ಸಿಸ್ಟಮ್ ಬೇರೆ ಬೇರೆ ಆರ್ಗನ್ ಸಿಸ್ಟಮ್ಸ್ ಇನ್ವಾಲ್ವ್ ಆದಾಗ ಅದಕ್ಕೆ ಇಂಡಿವಿಜುವಲ್ ಹೇಗೆ ಅಂದರೆ ಲೂಪಸ್ ನೆಫ್ರೈಟಿಸ್ ಕಿಡ್ನಿದ ಇನ್ವಾಲ್ವ್ಮೆಂಟ್ ಬಂದಾಗ ಲೂಪಸ್ ನೆಫ್ರೈಟಿಸ್ ಅಂತ ಹೇಳ್ತೇವೆ. ಬ್ರೈನ್ ಇದು ಎಫೆಕ್ಟ್ ಆದಾಗ ಅದಕ್ಕೆ ನ್ಯೂರೋ ಲೂಪಸ್ ಅಥವಾ CNS ಲೂಪಸ್ ಅಂತ ಹೇಳ್ತೇವೆ. ಕಣ್ಣಿನಲ್ಲಿ ಬಾಧೆ ಬರುವಾಗ ರೆಟಿನಲ್ ವ್ಯಾಸ್ಕ್ಯುಲೈಟಿಸ್ ಅಂತ ಹೇಳ್ತೇವೆ. ಸೊ ಆರ್ಗನ್ಸ್ ಪ್ರಕಾರ ಇದಕ್ಕೆ ಬೇರೆ ಬೇರೆ ವಿಧ ಇರ್ತದೆ. ಡಾಕ್ಟರ್ ಪ್ರತ್ಯೂಷ ಅವರೇ, ಇದರ ಲಕ್ಷಣಗಳು ಅಂದ್ರೆ ಸಿಂಪ್ಟಮ್ಸ್ ಏನೆಲ್ಲ ಇರುತ್ತೆ? ಸೊ ಲೂಪಸ್ ಇಂದ ದೇಹದ ಯಾವುದೇ ಪಾರ್ಟ್ಸ್ಗೆ ಎಫೆಕ್ಟ್ ಆಗಬಹುದು. ಸೊ ಸಾಮಾನ್ಯವಾಗಿ ಪದೇ ಪದೇ ಜ್ವರ ಬರುದು, ಪದೇ ಪದೇ ಟೈಫಾಯ್ಡ್ ಜ್ವರ ಅಂತ ಅಡ್ಮಿಟ್ ಆಗ್ತಾರೆ, ಮತ್ತೆ ಕೆಲವರಿಗೆ ಕೂದಲು ಉದುರ್ದು, ಬಾಯಲ್ಲಿ ಹುಣ್ಣು ಬರುದು, ಅಂಡ್ ಮುಖದಲ್ಲಿ ರ್ಯಾಶಸ್ ಬರುದು, ಅಂಡ್ ಕೀಲು, ಇದರ ಲಕ್ಷಣ. ಸೊ ಕೆಲವರಿಗೆ ಕಿಡ್ನಿ ಎಫೆಕ್ಟ್ ಆದಾಗ ಕಾಲು ಊತ ಬರ್ತದೆ, ಅಂಡ್ ಕೆಲವರಿಗೆ ಲಂಗ್ಸ್ ಎಫೆಕ್ಟ್ ಆದಾಗ ಕಫ, ಕೆಮ್ಮು, ಉಸಿರಾಟ ಕಷ್ಟ ಬರ್ತದೆ. ಅಂಡ್ ಲೂಪಸ್ ಕಾಯಿಲೆ ನಮ್ಮ ಕಣ್ಣಿನಲ್ಲಿ, ಮೆದುಳಿನಲ್ಲಿ ಮತ್ತು ನರದಲ್ಲಿ ಕೂಡ ತೊಂದರೆ ಮಾಡಬಹುದು. ಈಗ ಈ ಒಂದು ರೋಗವನ್ನ ಪತ್ತೆ ಹಚ್ಚುವಂತದ್ದು ಹೇಗೆ? ಇದು ತುಂಬಾ ಸುಲಭದ ಕೆಲಸ ಅಥವಾ ಸವಾಲಿನ ಕೆಲಸವ? ಬ್ಲಡ್ ಟೆಸ್ಟ್ ನಲ್ಲಿ ಕಂಡು ಹಿಡಿಯಬಹುದು. ಅಂಡ್ ಕೆಲವರಿಗೆ ಕೆಂಪು ರಕ್ತ ಕಣ ಕಡಿಮೆ ಆಗಬಹುದು, ಬಿಳಿ ರಕ್ತ ಕಣ ಕಡಿಮೆ ಆಗುವುದು, ಡೆಂಗ್ಯೂ ಮಾದರಿ ಪ್ಲೇಟ್ಲೆಟ್ಸ್ ಕಡಿಮೆ ಆಗಬಹುದು. ಸೊ ಕನ್ಫರ್ಮ್ ಮಾಡಲಿಕ್ಕೆ ANA ಟೆಸ್ಟ್, ಕಾಂಪ್ಲಿಮೆಂಟ್ಸ್, DSDNA, ಈ ಬ್ಲಡ್ ಟೆಸ್ಟ್ಗಳು ಇರ್ತದೆ. ಬೇರೆ ಆರ್ಗನ್ಸ್ಗೆ ತೊಂದರೆ ಆಗಿದೆಯಾ ಇಲ್ಲಯಾ ನೋಡ್ಲಿಕ್ಕೆ ಮೂತ್ರ ಟೆಸ್ಟ್, ಲಿವರ್ ಟೆಸ್ಟ್, ಹಾರ್ಟ್ ಸ್ಕ್ಯಾನ್ ಎಲ್ಲ ಮಾಡ್ತೇವೆ. ಸೊ ಲೂಪಸ್ ನಮಗೆ ಗೊತ್ತಾಗದೆ ಬೇರೆ ಆರ್ಗನ್ಸ್ಗಳಿಗೆ ಎಫೆಕ್ಟ್ ಮಾಡಬಹುದು. ಪ್ರಥಮ ಹಂತದಲ್ಲೇ ಎಲ್ಲ ಅಂಗಾಂಗಗಳನ್ನು ಪರೀಕ್ಷಿಸಬೇಕು. ಡಾಕ್ಟರ್ ಶಿವರಾಜ್ ಅವರೇ, ತಾವಾಗಲೇ ಹೇಳಿದ್ರೆ ಬೇರೆ ಬೇರೆ ಕಾರಣಗಳಿಂದ ಇದು ಬರಬಹುದು ಅಂತ ಹೇಳಿ, ಯಾರಿಗೆ ಇದು ಜಾಸ್ತಿ ಬರುವಂತ ಸಾಧ್ಯತೆ ಇದೆ? ಫಸ್ಟ್ ನಾನು ಹೇಳಿದ್ದು ಏನಂದ್ರೆ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್, ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇಂಥದ್ದು ಆಟೋಇಮ್ಯೂನ್ ಡಿಸೀಸ್ ಇದ್ರೆ ಅವ್ರ ಮಕ್ಕಳಲ್ಲಿ ಈ ಕಾಯಿಲೆ ಬರುವ ಚಾನ್ಸಸ್ ಜಾಸ್ತಿ. ಬಂದೇ ಬರ್ತದ ಅಂತ ಇಲ್ಲ, ಚಾನ್ಸಸ್ ಜಾಸ್ತಿ. ಸೊ ಜೆನೆಟಿಕ್ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದವರಿಗೆ ಇನ್ನೊಂದು ಏನಾದರೂ ಟ್ರಿಗರ್ ಬಂದ್ರೆ, ಟ್ರಿಗರ್ ಅಂದ್ರೆ ಏನಾದರೂ ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ಇರಲಿ ಅಥವಾ ವ್ಯಾಕ್ಸಿನ್ಸ್ ಇರಲಿ, ಏನಾದರೂ ಇನ್ಫೆಕ್ಷನ್ ಇರಲಿ, ಅವರಿಗೆ ಈ ಲೂಪಸ್ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ. ಸೊ ನಾವು ಐಡೆಂಟಿಫೈ ಮಾಡಲಿಕ್ಕೆ ಆಗುದಿಲ್ಲ ಯಾರ್ಯಾರಿಗೆ ಬರ್ತದೆ, ಅಥವಾ ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಬಂದ್ರೆ ಬೇರೆಯವರಿಗೆ ಬರ್ತದ ಇಲ್ಲ ಅಂತ ಅದು ಪತ್ತೆ ಹಚ್ಚಲಿಕ್ಕೆ ಕಷ್ಟ. ಈಗ ವ್ಯಕ್ತಿಗಳು ಯಾವಾಗ ತಮಗೆ ಲೂಪಸ್ ಇದೆ ಅಂತ ಹೇಳಿ ಅವರೊಂದು ಅಂದಾಜು ಮಾಡಿ ಡಾಕ್ಟರ್ ಹತ್ರ ಹೋಗಬಹುದು? ಸೊ ಡಾಕ್ಟರ್ ಪ್ರತ್ಯೂಷ ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ರು ಕೆಲವೆಲ್ಲ ಸಿಂಪ್ಟಮ್ಸ್, ಇದು ಲೂಪಸ್ ಕಾಯಿಲೆಗೆ. ಈಗ ಜ್ವರ ಅಂತ ಹೇಳುದು ಎಲ್ಲರಿಗೆ ಜ್ವರ ಬರ್ಬೋದು, ಮಲೇರಿಯಾದಿಂದ ಬರ್ಬೋದು, ಚಿಕನ್ ಗುನ್ಯಾದಿಂದ ಬರ್ಬೋದು. ಬಟ್ ಜ್ವರದ ಒಟ್ಟಿಗೆ ಬೇರೆ ಎಲ್ಲ ಸಿಂಪ್ಟಮ್ಸ್ ಅಂದ್ರೆ ಕೀಲು ನೋವು ಬರುದು, ಮುಖದಲ್ಲಿ ರ್ಯಾಶಸ್ ಬರುದು, ಹುಣ್ಣು ಬರೋದು ಬಾಯಲ್ಲಿ, ಇಂಥದ್ದೆಲ್ಲ ಸಿಂಪ್ಟಮ್ಸ್ ಬಂದಾಗ ಯೂಶಲಿ ಪೇಷಂಟ್ಸ್ ಐದರ್ ಫಿಸಿಷಿಯನ್ಸ್ ಹತ್ರ ಹೋಗ್ತಾರೆ ಅಥವಾ ಆರ್ಥೋಪೆಡಿಷಿಯನ್ಸ್ ಹತ್ರ ಹೋಗ್ತಾರೆ ಜಾಯಿಂಟ್ ಪೇನ್ಸ್ ಎಲ್ಲ ಬಂದಾಗ. ಸೊ ಅಂಥದ್ರಲ್ಲಿ ಡಾಕ್ಟರ್ಸ್ಗಳು ಈ ಕಾಯಿಲೆ, SLE ಕಾಯಿಲೆ ಇರಬಹುದಂತ ಸಸ್ಪೆಕ್ಟ್ ಮಾಡಿ ರಿಲೆವೆಂಟ್ ಟೆಸ್ಟ್ ಏನಿರ್ತದೆ, ಕನ್ಫರ್ಮೇಟರಿ ಟೆಸ್ಟ್ ANA ಅಥವಾ ಕಾಂಪ್ಲಿಮೆಂಟ್ಸ್ ಅಂತ ಏನಿರ್ತದೆ ಅದನ್ನು ಮಾಡಿ ಅದು ಪಾಸಿಟಿವ್ ಇದ್ರೆ ರೂಮಟಾಲಜಿಸ್ಟ್ ಹತ್ರ ರೆಫರ್ ಮಾಡ್ತಾರೆ ಇದಕ್ಕೆ ಫರ್ದರ್ ಟ್ರೀಟ್ಮೆಂಟ್ಗೆ. ಈ ಸಿಂಪ್ಟಮ್ಸ್ಗೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ತಗೊಳ್ಳದೇ ಇದ್ರೆ ಅದು ಯಾವ ಹಂತಕ್ಕೆ ಹೋಗಬಹುದು? ಲೂಪಸ್ ಅನ್ನು ಅರ್ಲಿ ಸ್ಟೇಜ್ ನಲ್ಲಿ ಟ್ರೀಟ್ಮೆಂಟ್ ಮಾಡಿದರೆ ಅದನ್ನು ನಿಯಂತ್ರಣದಲ್ಲಿ ಮಾಡಬಹುದು. ಬಟ್ ಏನಾಗತ್ತಂದ್ರೆ ಅದು ರೂಮಟಾಲಜಿಸ್ಟ್ ಜೊತೆಗೆ ಬರುವಾಗ ಕನಿಷ್ಠ 3-4 ವರ್ಷದ ವಿಳಂಬವಾಗ್ತದೆ. ಸೊ ಅರ್ಲಿ ಹಂತದಲ್ಲಿ ನಾವು ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಮಾಡ್ತೇವೆ. ಇನಿಷಿಯಲಿ ಕೆಲವೆಲ್ಲ ಮೆಡಿಸಿನ್ಸ್ ಇರ್ತದೆ, MMF, ಮೆಥೋಟ್ರೆಕ್ಸೇಟ್, HCQ ಅಂತ. 60-80% ಜನರು ಇದೇ ಮೆಡಿಸಿನ್ಸ್ ನಲ್ಲಿ ಸರಿಯಾಗ್ತಾರೆ. ಕೆಲವರಿಗೆ ಸ್ಪೆಷಲ್ ಇಂಜೆಕ್ಷನ್ಸ್, ಫಾರ್ ಎಕ್ಸಾಂಪಲ್ ಸೈಕ್ಲೋಫಾಸ್ಮೈಡ್, ರಿಟುಕ್ಸಿಮ್ಯಾಬ್ ಅಂತದೆಲ್ಲ ಇಂಜೆಕ್ಷನ್ಸ್ ಕೊಡಬೇಕಾಗತ್ತೆ. ಸೆಕೆಂಡ್ ಏನಂದ್ರೆ ಇದಕ್ಕೆ ಟ್ರೀಟ್ಮೆಂಟ್, ನೀವು ಕೇಳಿದ ತರ ಫಸ್ಟ್ ಸ್ಟೇಜ್ ನಲ್ಲಿ ಟ್ರೀಟ್ಮೆಂಟ್ ಮಾಡದಿದ್ರೆ ಯಾವ ಸಿಚುವೇಶನ್ಗೆ ಹೋಗ್ಬೋದು? ಸೊ ಫಾರ್ ಎಕ್ಸಾಂಪಲ್ ಕಿಡ್ನಿದ ಪ್ರಾಬ್ಲಮ್ ಅರ್ಲಿ ಸ್ಟೇಜ್ ನಲ್ಲಿ, ಕಿಡ್ನಿಯಿಂದ ಪ್ರೋಟೀನ್ ಲೀಕ್ ಆಗ್ತದೆ. ಸೊ ಈ ಸ್ಟೇಜ್ನಲ್ಲೇ ನಾವು ಕಂಡು ಹಿಡಿದು ಅದಕ್ಕೆ ಕರೆಕ್ಟಾಗಿ ಚಿಕಿತ್ಸೆ ಮಾಡಿದರೆ ಆ ಪ್ರೋಟೀನ್ ಲೀಕೇಜ್ ಕಡಿಮೆ ಆಗುತ್ತೆ. ಬಟ್ ಕೆಲವರಲ್ಲಿ ಆ ಪ್ರೋಟೀನ್ ಲೀಕೇಜ್ ಹಿಡಿದುಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಆವಾಗ ಅದು ಪ್ರೋಗ್ರೆಸ್ ಆಗಿ ನಾವು ಹೇಗೆ ಕಿಡ್ನಿ ಫೇಲಿಯರ್ ಅಥವಾ ಡಯಾಲಿಸಿಸ್ ಅಂತ ಹೇಳ್ತೇವೆ ಆ ಸ್ಟೇಜ್ಗೆ ಕೂಡ ಹೋಗ್ಬೋದು. ಸೊ ಅದೇ ತರ ಕಣ್ಣಿನಲ್ಲಿ ಅಥವಾ ನರದಲ್ಲಿ ಪ್ರಾಬ್ಲಮ್ ಬಂದ್ರೆ ಇನಿಷಿಯಲ್ ಸ್ಟೇಜಸ್ ನಲ್ಲಿ ಸಿಂಪ್ಟಮ್ಸ್ ಮಾತ್ರ ಇರೋದು, ಬಟ್ ಆ ಇನಿಷಿಯಲ್ ಸ್ಟೇಜಸ್ ನಲ್ಲಿ ಟ್ರೀಟ್ಮೆಂಟ್ ಮಾಡದಿದ್ರೆ ಕಣ್ಣಿನ ಡ್ಯಾಮೇಜ್ ಅಂದ್ರೆ ವಿಷನ್ ಕಂಪ್ಲೀಟ್ಲಿ ಹೋಗಬಹುದು, ನರದ ಪ್ರಾಬ್ಲಮ್ ಬಂದ್ರೆ ಪ್ಯಾರಾಲಿಸಿಸ್ ಕೂಡ ಬರಬಹುದು. ಹಾರ್ಟ್ ನಲ್ಲಿ ಕೂಡ ಅದೇ ತರ ಸಮಸ್ಯೆ ಬಂದ್ರೆ ಹಾರ್ಟ್ ಅಟ್ಯಾಕ್ ಕೂಡ, ಯಂಗ್ ಏಜ್ ನಲ್ಲಿ ಏನು ಹಾರ್ಟ್ ಅಟ್ಯಾಕ್ ಅಂತ ನಾವು ಕೇಳ್ತಾ ಇರ್ತೇವೆ, ಹಾರ್ಟ್ ಅಟ್ಯಾಕ್ ಕೂಡ ಬರಬಹುದು. ಈಗ ಈ ಒಂದು ಟ್ರೀಟ್ಮೆಂಟ್ ಬಗ್ಗೆ ಮಾತಾಡುವಾಗ ಒಂದ್ಸಲ ಟ್ರೀಟ್ಮೆಂಟ್ ತಗೊಂಡ ನಂತರ ಇದು ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ತದ? ತುಂಬಾ ಜನರು ಏನ್ ಕೇಳ್ತಾರೆ ಅಂದ್ರೆ, ಫಸ್ಟ್ ಇದು ಲೂಪಸ್ ಟ್ರೀಟ್ಮೆಂಟ್ ಚಿಕಿತ್ಸೆ ಎಷ್ಟು ಸಮಯ ತಗೊಳ್ಬೇಕು ಸರ್ ಅಂತ. ಯಾಕಂದ್ರೆ ಹೇಗೆ ಟ್ಯೂಬರ್ಕ್ಯುಲೋಸಿಸ್ ಗೆ 6 ತಿಂಗಳದ್ದು ಫಿಕ್ಸೆಡ್ ಟ್ರೀಟ್ಮೆಂಟ್ ಇರ್ತದೆ, ಬಟ್ ಲೂಪಸ್ ಕಾಯಿಲೆ ಇದು ಆಟೋಇಮ್ಯೂನ್ ಡಿಸೀಸ್ ಇದ್ದದ್ರಿಂದ ಹೇಗೆ ನಾವು ಬಿಪಿ, ಶುಗರ್, ಥೈರಾಯ್ಡ್ ಗೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಮಾಡ್ತೇವೆ, ಅದೇ ತರ ಲೂಪಸ್ ಗೆ ಕೂಡ ನಾವು ದೀರ್ಘಕಾಲದ ಟ್ರೀಟ್ಮೆಂಟ್ ಬೇಕಾಗ್ತದೆ. ಬಟ್ ಒಂದ್ಸತಿ ಕಾಯಿಲೆ ಕಂಟ್ರೋಲ್ ಗೆ ಬಂದ ಮೇಲೆ ನಿಧಾನವಾಗಿ ಅದನ್ನು ಟ್ರೀಟ್ಮೆಂಟ್ ಅನ್ನು ನಿಧಾನವಾಗಿ ಕಡಿಮೆ ಮಾಡಬೇಕು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಮೇಜರ್ ತಪ್ಪಂದ್ರೆ 3-6 ತಿಂಗಳ ಟ್ರೀಟ್ಮೆಂಟ್ ನಂತರ ಎಲ್ಲ ಸರಿಯಾಗಿ ಬಿಡ್ತದೆ, ಸಿಂಪ್ಟಮ್ಸ್ ಎಲ್ಲ ನಾರ್ಮಲ್ ಗೆ ಬರ್ತಾರೆ ಪೇಷಂಟ್ಸ್, ಆವಾಗ ಟ್ಯಾಬ್ಲೆಟ್ಸ್ ಅನ್ನು ಬಿಡ್ತಾರೆ, ಬಿಟ್ಟು ನೋಡುವ ಏನಾಗ್ತದ ಅಂತ. ಓಕೆ, ಸೊ ಆವಾಗ 2-3 ತಿಂಗಳು ಅವರು ಚೆನ್ನಾಗಿರ್ತಾರೆ, ಮತ್ತೆ ಎಲ್ಲ ಸಿಂಪ್ಟಮ್ಸ್ ಬರ್ತದೆ. ಎವ್ರಿ ಟೈಮ್ ಅಟ್ಯಾಕ್ ಬಂದಾಗ ಒಂದೊಂದು ಆರ್ಗನ್ಸ್ ಇದು ಡ್ಯಾಮೇಜ್ ಹಾಕೊಂಡು ಬರ್ತಾರೆ. ಸೊ ಈ ಟ್ರೀಟ್ಮೆಂಟ್ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಅದು ಮೇನ್ಲಿ ತಿಳ್ಕೊಳ್ಬೇಕಾಗಿರೋದು. ಬಟ್ ಟ್ರೀಟ್ಮೆಂಟ್ ತಗೊಳ್ಳುವಾಗ ಪೇಷಂಟ್ ಚೆನ್ನಾಗೇ ಇರ್ತಾರೆ, ಹೇಗೆ ನಾವು ಬಿ ಪಿ ಶುಗರ್ ಪೇಷಂಟ್ಸ್ ನೋಡ್ತೇವೆ, ತುಂಬ ಜನ ನೋಡ್ತೇವೆ, ಚೆನ್ನಾಗೇ ಇರ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ. ಬಟ್ ರೆಗ್ಯುಲರ್ಲಿ ಅವರು 3-4 ತಿಂಗಳಕ್ಕೆ ಒಂದ್ಸತಿ ಬಂದು ಟೆಸ್ಟ್ ಮಾಡಿ ಡಾಕ್ಟರ್ಗೆ ತೋರಿಸಿ ಮೆಡಿಸಿನ್ಸ್ ಎಲ್ಲ ತಗೊಂಡು ಹೋಗ್ತಾರೆ. ಸೊ ಅದೇ ಥರ ಲೂಪಸ್ ಇದ್ದ ಟ್ರೀಟ್ಮೆಂಟ್. ಈಗ ಕೆಲವರು ಬೇರೆ ಮೆಡಿಕೇಶನ್ ಅಲ್ಲಿ ಇರ್ತಾರೆ, ಅಂತವರಿಗೆ ಈ ಲೂಪಸ್ ಮೆಡಿಕೇಶನ್ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ವ್ಯತ್ಯಾಸಗಳಿರ್ತವೆ ಹೇಗೆ? ಕೆಲವೊಂದು ಮೆಡಿಸಿನ್ಸ್ ಮತ್ತೆ ಲೂಪಸ್ ಮೆಡಿಸಿನ್ಸ್ ನಲ್ಲಿ ಇಂಟ್ರಾಕ್ಷನ್ಸ್ ಇರ್ತದೆ. ಸೊ ಅದನ್ನು ನಾವು ಟ್ಯಾಬ್ಲೆಟ್ಸ್ ಕೊಡುವಾಗ ಅವರದು ಹಿಂದಿನ ಎಲ್ಲ ಹಿಸ್ಟ್ರಿ ಎಲ್ಲ ತಕೊಂಡು ಏನಾದರೂ ಇಂಟ್ರಾಕ್ಷನ್ ಇದ್ರೆ ನಾವು ಅದೇ ಕ್ಯಾಟಗರಿಯಲ್ಲಿ ಬೇರೆ ಮೆಡಿಸಿನ್ಸ್, ಅಂದ್ರೆ ಇಂಟ್ರಾಕ್ಷನ್ ಇಲ್ಲದೆ ಇರುವ ಮೆಡಿಸಿನ್ಸ್ ಅನ್ನು ಕೊಡ್ತೇವೆ. ಈಗ ಸಾಮಾನ್ಯವಾಗಿ ಹೆಚ್ಚಿನ ಜನರಿಗೆ ತಮಗೆ ಇರುವಂತದ್ದು ಲೂಪಸ್ ಅನ್ನುವಂಥದ್ರ ಒಂದು ಪರಿಕಲ್ಪನೆ ಕೂಡ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಇದು ಯಾವುದೋ ಒಂದು ಗುಣವಾಗುವಂತಹ ಏನೋ ಅಲರ್ಜಿಯೋ ಆ ತರ ಒಂದು ಅಂದುಕೊಳ್ಳುವಂಥದ್ದು ಸಾಮಾನ್ಯ. ಸೊ ಈ ತರದ ಸಂದರ್ಭದಲ್ಲಿ ಅಂತವ್ರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ? ಲೂಪಸ್ ಕಾಯಿಲೆದ ಮೇನ್ ಪರ್ಪಸ್ ಏನಂದ್ರೆ, ನಾವೊಂದು ಕ್ಯಾಂಪ್ ಕೂಡ ನಡೆಸ್ತಾ ಇದ್ದೇವೆ, ಅದರ ಬಗ್ಗೆ ಕೂಡ ಹೇಳ್ತೇನೆ. ಈ ಕಾಯಿಲೆ ಬಗ್ಗೆ ಮಾಹಿತಿ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. ಯಾಕೆಂದ್ರೆ ಜ್ವರ ಬರೋದು, ಜಾಯಿಂಟ್ ಪೇನ್ಸ್ ಬರೋದು, ಇದು ಒಂದು ಕಾಮನ್ ಸಿಂಪ್ಟಮ್ ಅಂತ ಹೇಳ್ಬೋದು. ಬಟ್ ತುಂಬಾ ಜನರಿಗೆ ಲೂಪಸ್ ಅಥವಾ ಎಸ್ ಎಲ್ ಇ ಅವರು ಜೀವನದಲ್ಲೇ ಕೇಳ್ಕೊಂಡು ಬಂದಿಲ್ಲ. ಸೊ ಮೇನ್ ಅಂದ್ರೆ ಯಾವುದೇ ಸಿಂಪ್ಟಮ್ಸ್ ಬಂದಾಗ ಅವರು ಡಾಕ್ಟರ್ ಹತ್ರ ಹೋಗಿ ಅದು ಏನಂತ ಫಸ್ಟ್ ನೋಡ್ಕೊಳ್ಬೇಕು. ಈಗ ಕೆಲವೊಂದು ಸತಿ ಡಾಕ್ಟರ್ ಹತ್ರ ಹೋಗುವಾಗಲೇ 6-9 ತಿಂಗಳು ಆಗುತ್ತೆ. ಯಾಕಂದ್ರೆ ನೋವು ಬಂದಾಗ ಅವರು ಮೆಡಿಕಲ್ಸ್ ಹತ್ರ ಹೋಗ್ತಾರೆ, ಒಂದು ಪ್ಯಾರಾಸಿಟಮಾಲ್ ಇರಲಿ ಅಥವಾ ಪೇನ್ ಕಿಲ್ಲರ್ ಇರಲಿ ಅಥವಾ ಲೋಕಲ್ ಹಾಸ್ಪಿಟಲ್ನಲ್ಲಿ ಹೋಗಿ ಒಂದು ನೋವಿನ ಇಂಜೆಕ್ಷನ್ ಅದು ತಗೊಂಡು ಬರ್ತಾರೆ. ಮಾಡಬಾರ್ದು. ಸಿಂಪ್ಟಮ್ಸ್ ಎಲ್ಲ ಬಂದಾಗ ಫಸ್ಟ್ ಹೋಗಿ ಅದಕ್ಕೆ ಚೆಕ್ ಮಾಡಬೇಕು. ಯೂಶ್ವಲಿ ಅಟ್ಲೀಸ್ಟ್ ಡಾಕ್ಟರ್ಸಿಗೆ, ಫಿಸಿಷಿಯನ್ಸಿಗೆ ಈ ಕಾಯಿಲೆ ಬಗ್ಗೆ ಅರಿವು ಇದೆ. ಸೊ ಇಂಥದ್ದೆಲ್ಲ ಸಿಂಪ್ಟಮ್ಸ್ ಬಂದಾಗ ಯೂಶ್ವಲಿ ಈಗ ANA ಟೆಸ್ಟ್, ಕಾಂಪ್ಲಿಮೆಂಟ್ ಟೆಸ್ಟ್ ಮುಂದಿನ ಕಾಲದಲ್ಲಿ ಅದು ಎಲ್ಲ ಕಡೆ ಇರ್ತಾ ಇರಲಿಲ್ಲ, ಬಟ್ ಈಗ ತುಂಬ ಕಡೆ ಅವೈಲೇಬಲ್ ಇದೆ. ಸೊ ಆ ಸಿಂಪಲ್ ANA ಮತ್ತು ಕಾಂಪ್ಲಿಮೆಂಟ್ ಬಂದಾಗ ಅದು ಪಾಸಿಟಿವ್ ಬಂದರೆ ಆವಾಗ ಅವರು ರುಮಟಾಲಜಿಸ್ಟ್ ಹತ್ರ ರೆಫರ್ ಮಾಡ್ತಾರೆ. ಸೊ ಬೇಸಿಕಲಿ ಹೇಳುವುದೇನಂದ್ರೆ, ತನ್ನಷ್ಟಕ್ಕೆ ಟ್ರೀಟ್ಮೆಂಟ್ ಮಾಡದೆ ಹೋಗಿ ಡಾಕ್ಟರ್ಸ್ ಅನ್ನು ಮೀಟ್ ಮಾಡಬೇಕು. ಈಗ ಒಂದ್ಸಲ ಒಂದು ಟ್ರೀಟ್ಮೆಂಟ್ ಕಂಪ್ಲೀಟ್ ಆದ ನಂತರ ಅವರ ಒಂದು ಲೈಫ್ ಸ್ಟೈಲ್ ಏನಿದೆ ಅದರಲ್ಲಿ ಏನಾದರೂ ಅವರು ಮಾಡಿಫಿಕೇಶನ್ಸ್ ಅನ್ನು ಮಾಡಬೇಕಾಗುತ್ತಾ ಹೇಗೆ? ಕರೆಕ್ಟ್, ಮಾಡಿಫಿಕೇಶನ್ಸ್ ಮಾಡಬೇಕು. ಬೇಸಿಕಲಿ ಮೇನ್ಲಿ ಲೂಪಸ್ನಲ್ಲಿ ಮುಖ್ಯವಾಗಿ ಬಿಸಿಲನ್ನು ಅವಾಯ್ಡ್ ಮಾಡಬೇಕು, ಎಸ್ಪೆಷಲಿ 10-4 ಗಂಟೆವರೆಗೆ. ಸೊ ಹೊರಗೆ ಹೋಗುವಾಗ ಕಂಪಲ್ಸರಿ ಸನ್ಸ್ಕ್ರೀನ್ ಹಾಕೊಂಡೇ ಹೋಗಬೇಕು, 2 ಗಂಟೆಗೆ ಸನ್ಸ್ಕ್ರೀನ್ ಹಾಕಬೇಕು. ಓಕೆ, ಆ್ಯಂಡ್ ಕಂಪಲ್ಸರಿ ಅಂಬ್ರೆಲಾ ಯೂಸ್ ಮಾಡಬೇಕು ಆರ್ ಸ್ಕಾರ್ಫ್ ಆ್ಯಂಡ್ ಫುಲ್ ಸ್ಲೀವ್ ಕ್ಲೋತ್ಸ್ ಆ ಥರ, ಬಿಕಾಸ್ ಬಿಸಿ ಕಾರಣ ರ್ಯಾಶಸ್ ಎಲ್ಲ ಬರ್ತದೆ. ರ್ಯಾಶಸ್ ಬಂದ ನಂತರ ಸ್ಕಿನ್ ಅಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಈ ತರ ಬರಲಿಕ್ಕೆ ರಿಸ್ಕ್ ಇರ್ತದೆ. ಅಂಡ್ ಲೂಪಸ್ ಕೂಡ ಡಿಸೀಸ್ ಜಾಸ್ತಿ ಆಗ್ತದೆ ಸನ್ ಎಕ್ಸ್ಪೋಜರ್ಗೆ. ತೋ ಸನ್ ಇಂಜಿ ಪ್ರೊಟೆಕ್ಷನ್ ಮಾಡಬೇಕು ಅವರಿಗೆ. ಅಂಡ್ ವೆಯ್ಟ್ ಕೂಡ ಕಂಟ್ರೋಲ್ ಮಾಡಬೇಕು. ಅಂಡ್ ಡೈಲಿ ಅಟ್ಲೀಸ್ಟ್ 1/2 ಗಂಟೆ ವಾಕಿಂಗ್ ಮಾಡಬೇಕು ಅವರಿಗೆ. ಸೊ ಈ ತರ ಹೆಲ್ದಿ ಲೈಫ್ ಸ್ಟೈಲ್ ಕೂಡ ಕಂಪಲ್ಸರಿ ಅವರು ಫಾಲೋ ಮಾಡಬೇಕು ಅಲಾಂಗ್ ವಿತ್ ಮೆಡಿಕೇಶನ್. ಈಗ ಡಾಕ್ಟರ್, ಸಾಮಾನ್ಯವಾಗಿ ನಾವು ರೋಗಗಳ ಬಗ್ಗೆ ಮಾತಾಡುವಾಗ ಹೇಳ್ತೇವೆ ಅದನ್ನು ಪ್ರಿವೆಂಟ್ ಮಾಡುವುದು ಬೆಟರ್ ಅಂತ ಹೇಳಿ, ಈ ಲೂಪಸ್ ಅನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಅನ್ಫಾರ್ಚುನೇಟ್ಲಿ ಈ ಪ್ರಶ್ನೆಗೆ ಉತ್ತರ ಇಲ್ಲ. ಸೊ ಲೂಪಸ್ ಅನ್ನು ನಾನು ಹೇಳಿದ ತರ ನಮ್ಗೆ ಯಾರಿಗೆ ಬರ್ತದೆ ಅಂತ ಗೊತ್ತಾಗುವುದಿಲ್ಲ. ಸೊ ಪ್ರಿವೆಂಟ್ ಮಾಡೋದು ಕೂಡ ಕಷ್ಟ. ಬಟ್ ಇನ್ ಜನರಲ್ ನಾನು ಹೇಳಿದ ತರ ಒಂದು ಜೆನೆಟಿಕ್ ಪ್ರಿಡಿಸ್ಪೋಷನ್ ಇರಬೇಕು. ಅಂಡ್ ಸೆಕೆಂಡ್ ಫ್ಯಾಕ್ಟರ್ ಏನಾದರೂ ಸ್ಟ್ರೆಸ್, ಹಾರ್ಮೋನ್, ಸ್ಮೋಕಿಂಗ್ ಅಂಥದ್ದೆಲ್ಲ ಪರಿಸರದ ವಾತಾವರಣ ಕೂಡ ಇರ್ತದೆ. ಡಾಕ್ಟರ್ ಪ್ರತ್ಯೂಷ ಹೇಳಿದ ತರ ಎಲ್ಲರೂ ಈಗ ನಿಯಮಿತವಾಗಿ ಫ್ರೂಟ್ಸ್, ತರಕಾರಿ ಮತ್ತು ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಮಾಡುವಾಗ ಇಂಥದ್ದೆಲ್ಲ ಕಾಯಿಲೆ ಬರುವ ಚಾನ್ಸಸ್ ಅನ್ನು ನಾವು ಸ್ವಲ್ಪ ಕಡಿಮೆ ಮಾಡಬಹುದು, ಬಟ್ 100% ನಿವಾರಣೆ ಮಾಡೋದು ಕಷ್ಟ. ಈಗ ಸ್ಮೋಕಿಂಗ್ ಇರಲಿ, ಮದ್ಯಪಾನ ಇರಲಿ, ಅದರದ ಸೇವನೆ ಎಲ್ಲ ಕಡಿಮೆ ಮಾಡಬೇಕು. ಸೊ ಚಾನ್ಸಸ್ ಕಡಿಮೆ ಆಗತ್ತೆ, ಓಕೆ, ಬಟ್ 100% ನಾವು ನಿವಾರಣೆ ಮಾಡಿಸ್ಲಿಕ್ಕೆ ಆಗುದಿಲ್ಲ. ಬಟ್ ಲೂಪಸ್ ಬಂದಾಗ ಅದನ್ನು ಅರ್ಲಿ ಸ್ಟೇಜ್ ನಲ್ಲಿ ಕಂಡು ಹಿಡಿದ್ರೆ ಪೇಷಂಟ್ ನಾರ್ಮಲ್ ಲೈಫ್ ಕೂಡ ಬಾಳ್ತಾರೆ. ಈಗ ಕೆಲವು ಪೇಷಂಟ್ಸ್ ಬಂದು ಕೇಳ್ತಾರೆ, ಸರ್ ನಾವು ಕೇಳ್ಕೊಂಡು ಬಂದಿದ್ದೇವೆ, ಇದು ಬ್ರಹ್ಮ ಬಂದರೂ ಕೂಡ ವಾಸಿ ಆಗುದಿಲ್ಲ ಆ ತರ ಅಂತ. ಸೊ ಆ ತರ 20-30 ವರ್ಷ ಮುಂಚೆ ಸತ್ಯ ಇರ್ತಿತ್ತು. ಈಗಿನ ಕಾಲದಲ್ಲಿ ನೂತನವಾದ ಮೆಡಿಸಿನ್ಸ್ಗಳು ಬರ್ತಾ ಇರ್ತದೆ, ಅಂಡ್ ಹೊಸ ಹೊಸ ರಿಸರ್ಚ್ಗೆಲ್ಲ ಆಗಿದೆ. ಇನಿಷಿಯಲ್ ಸ್ಟೇಜಸ್ನಲ್ಲೇ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿದರೆ ಕಾಯಿಲೆ ಕಂಟ್ರೋಲ್ನಲ್ಲಿ ಬರ್ತದೆ. ಒಂದ್ಸತಿ ಕಂಟ್ರೋಲ್ನಲ್ಲಿ ಬಂದಾದ ಮೇಲೆ ಈಗ ಪೇಷಂಟ್ಸ್ಗೆ ಏನು ಬೇಕಾದರೆ ಸಾಧನೆ ಮಾಡಬಹುದು. ಕೆಲವರು, ನಮ್ಮದು ಮಕ್ಕಳೆಲ್ಲ 12-13 ವರ್ಷದಲ್ಲಿ ಬಂದಿದ್ದಾರೆ, ಅವರು ಕಾಯಿಲೆಯನ್ನು ಸರಿಯಾಗಿ ಕಂಟ್ರೋಲ್ ಮಾಡಿಸಿ ಕೆಲವರು ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಕೂಡ ಆಗಿದ್ದಾರೆ. ಹೆಣ್ಮಕ್ಕಳಿಗೆ ಮೇನ್ ಸಮಸ್ಯೆ ಏನಿರ್ತದೆ, ಇದು 20-40 ಇಯರ್ಸ್ ಬಂದಾಗ ಅವರ ತಾಯಿಗೆ ಸಮಸ್ಯೆ ಅಂದರೆ ಮುಂದೆ ಹೋಗಿ ಮದುವೆ ಆಗ್ತದ ಇಲ್ಲ, ಮಕ್ಕಳಾಗ್ತಾರ ಇಲ್ಲ, ಅದೆಲ್ಲ ದೊಡ್ಡ ಪ್ರಶ್ನೆ ಅವರಿಗಿರ್ತದೆ. ಸೊ ಈ ಕಾಯಿಲೆಯನ್ನು ನಾವು ಅಟ್ಲೀಸ್ಟ್ 1-2 ಇಯರ್ಸ್ ಕಂಟ್ರೋಲ್ ಮಾಡಿದಾದ ಮೇಲೆ ನಾವು ಪ್ರೆಗ್ನೆನ್ಸಿ ಕೂಡ ಆರಾಮ್ಸೆ ಪ್ಲಾನ್ ಮಾಡಬಹುದು. ಪ್ರೆಗ್ನೆನ್ಸಿಯಲ್ಲಿ ಕೂಡ SLA ಮೆಡಿಸಿನ್ಸ್ ಕಂಟಿನ್ಯೂ ಮಾಡಬೇಕು. ಅದು ಇನ್ನೊಂದು ತಪ್ಪು ಕೆಲವು ಮಾಡ್ತಾರೆ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ಮೇಲೆ ಎಲ್ಲ ಟ್ಯಾಬ್ಲೆಟ್ಸ್ ಬಿಟ್ಬಿಡ್ತಾರೆ. ಸೊ ಆ ಥರ ಮಾಡಲಿಕ್ಕಿಲ್ಲ, ಯಾಕೆಂದರೆ ಮತ್ತೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಕಾಯಿಲೆ ಜಾಸ್ತಿ ಆದರೆ ಟ್ಯಾಬ್ಲೆಟ್ಸ್ ಕೂಡ ಕೊಡುವಂತಿಲ್ಲ, ಯಾಕೆಂದರೆ ಕೆಲವು ಟ್ಯಾಬ್ಲೆಟ್ಸಿಂದ ಬೇಬಿಗೆ ಪ್ರಾಬ್ಲಮ್ ಆಗ್ಬೋದು. ಸೊ ನಾವು ಪ್ಲಾನ್ ಮಾಡಿ ಮಾಡುವಾಗ ನಾವು ಪ್ರೆಗ್ನೆನ್ಸಿ ಸೇಫ್ ಟ್ಯಾಬ್ಲೆಟ್ಸ್ಗೆ ಚೇಂಜ್ ಮಾಡಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತೇವೆ. ಸೊ ಈ ಥರ ಮಾಡಿದರೆ ಲಾಂಗ್ ಟರ್ಮಿಗೆ ಹಲವಾರು ಪೇಷಂಟ್ಸ್ 10 ಇರಲಿ 20 ವರ್ಷ ಇರಲಿ ನಾರ್ಮಲಿ ಅಂದರೆ ನಿಯರ್ ನಾರ್ಮಲ್ ಲೈಫ್, 90-95% ಜನರಲ್ಲಿ ಏನೋ ತೊಂದರೆ ಬರುವುದಿಲ್ಲ. 5% ಪೇಷಂಟ್ಸ್ನಲ್ಲಿ ಕೆಲವೊಂದು ಕಾಂಪ್ಲಿಕೇಶನ್ಸ್ ಬರಬಹುದು, ಬಟ್ ಅದು ಕೂಡ ಕಾಂಪ್ಲಿಕೇಶನ್ಸ್ ಬಂದಾಗ ನಾವು ಮ್ಯಾಕ್ಸಿಮಮ್ ಮ್ಯಾನೇಜ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ ಈಗಿನ ಕಾಲದಲ್ಲಿ. ಆ ಕಾಂಪ್ಲಿಕೇಶನ್ಸ್ ಬಗ್ಗೆ ಹೇಳಿ ಡಾಕ್ಟರ್, ಏನೆಲ್ಲ? ಸೊ ಈಗ ಪಾರ್ಟ್ ಬೈ ಪಾರ್ಟ್ ಹೋಗೋದಾದರೆ ಈಗ ಬ್ರೈನಿಂದ ಹಿಡಿದು, ಸೊ ಬ್ರೈನ್ನಲ್ಲಿ ಸ್ಟ್ರೋಕ್ ಬರ್ಬೋದು, ಅಂದರೆ ನಾವು ಪ್ಯಾರಾಲಿಸಿಸ್ ಅಂತ ಏನು ಹೇಳ್ತೇವೆ, ಬ್ರೈನ್ನಲ್ಲಿ ಬ್ಲಡ್ ಸಪ್ಲೈ ಕಡಿಮೆ ಆದರೆ ಅಥವಾ ಬ್ಲಾಕ್ ಆದರೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಬರ್ಬೋದು. ಸೆಕೆಂಡ್ ಕಣ್ಣಿನಲ್ಲಿ, ಕಣ್ಣಿನಲ್ಲಿ ಕೂಡ ಬ್ಲಡ್ ಸಪ್ಲೈ ಕಡಿಮೆ ಆದರೆ ಕಣ್ಣಿನ ವಿಷನ್ ಕೂಡ ಸಡನ್ ಆಗಿ ಹೋಗ್ಬೋದು. ಫಿಟ್ಸ್, ಬ್ರೈನ್ ಹೇಳ್ತಾರೆ ಫಿಟ್ಸ್ ಕೂಡ ಬರ್ಬೋದು, ಕೆಲವರಿಗೆ ಫಿಟ್ಸ್ ಇಂದ ಶುರು ಆಗತ್ತೆ, ಕೆಲವರಿಗೆ ಸೈಕೆಟ್ರಿ ಪ್ರಾಬ್ಲಮ್ಸ್ ಇಂದ ಕೂಡ ಶುರು ಆಗ್ಬೋದು. ಸೈಕೆಟ್ರಿ ಪ್ರಾಬ್ಲಮ್ ಅಂದ್ರೆ ಏನಾದರೂ ಮಾತಾಡೋದು, ಹೆಡ್ ಏಕ್ ಬರೋದು, ಮೂಡ್ ಚೇಂಜಸ್. ಕೆಲವರು ಡಿಪ್ರೆಷನ್ ಆಗಿ ಫಸ್ಟ್ ಡಯಾಗ್ನೋಸಿಸ್ ಮಾಡ್ತಾರೆ ಸೈಕಾಟ್ರಿಸ್ಟ್ ಹತ್ರ ಹೋಗಿ, ಆಮೇಲೆ ಅವರಿಗೆ ಜ್ವರ ಬರೋದು, ಜಾಯಿಂಟ್ ಪೇನ್ ಬರೋದು ಶುರು ಆದಾಗ ಆವಾಗ ಚೆಕಪ್ ಎಲ್ಲ ನಡೆಯುತ್ತೆ. ಸೊ ಸಿಂಪ್ಟಮ್ಸ್ ಫಸ್ಟ್ಗೆನೆ ನಾವು ಹೇಗೆ ಫೀವರ್, ಜಾಯಿಂಟ್ ಪೇನ್ಸ್, ಮೌತ್ ಅಲ್ಸಸ್ ಏನು ಹೇಳಿದ್ದೇವೆ ಅದು ಎಲ್ಲರಿಗೆ ಬರಬೇಕಂತ ಇಲ್ಲ, ಅದು ಆಮೇಲೆ ಕೂಡ ಬರ್ಬೋದು. ಆ್ಯಂಡ್ ಸ್ಟಾರ್ಟಿಂಗ್ನಲ್ಲಿ ನಮ್ಮ ಪಾರ್ಟ್ ಬೈ ಪಾರ್ಟ್ ಒಂದೊಂದೇ ಪ್ರಾಬ್ಲಮ್ಸ್ ಬರ್ಬೋದು, ಬಟ್ ನಾವು ಚೆಕಪ್ ಮಾಡುವಾಗ ನಮಗೆ ಇದು ಅರಿವು ಗೊತ್ತಾಗತ್ತೆ. ಮತ್ತು ಅದೇ ಥರ ಹಾರ್ಟ್ನಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಬರ್ಬೋದು, ಹಾರ್ಟ್ ಇದು ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗ್ಬೋದು, ಲಂಗ್ಸ್ನಲ್ಲಿ ಬ್ಲೀಡಿಂಗ್ ಬರ್ಬೋದು, ಆವಾಗ ಕಫದಲ್ಲಿ ರಕ್ತ ಬರೋದು, ಉಸಿರಾಟದ ತೊಂದರೆ, ಹೊಟ್ಟೆಯಲ್ಲಿ ಕೂಡ ಊತ ಬರೋದು, ಹೊಟ್ಟೆ ಉಬ್ಬಿ ಬರೋದು, ಮತ್ತು ಲಾಸ್ಟ್ ಆ್ಯಂಡ್ ಮೇಯ್ನ್ ಕಿಡ್ನಿದು ಪ್ರಾಬ್ಲಮ್ ಉಂಟಾಗ್ಬೋದು. ಸೊ ಲೂಪಸ್ನಲ್ಲಿ 60% ಜನರಲ್ಲಿ ಫುಲ್ ಲೈಫ್ ಟೈಮ್ನಲ್ಲಿ 60% ಜನರಿಗೆ ಕಿಡ್ನಿದು ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಕಿಡ್ನಿದ ಪ್ರಾಬ್ಲಮ್ ಬಂದರೆ ತೊಂದರೆ ಇಲ್ಲ, ಯಾಕಂದರೆ ನಾನು ಹೇಳಿದ ಥರ ಅರ್ಲಿ ಸ್ಟೇಜ್ ಈಸ್ ಪ್ರೋಟೀನ್ ಲೀಕೇಜ್. ಪ್ರೋಟೀನ್ ಲೀಕೇಜ್ ಆಗುವಾಗಲೇ ನಾವು ಅದನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕು. ಧನ್ಯವಾದಗಳು ಡಾಕ್ಟರ್ ಶಿವರಾಜ್ ಪಡಿಯಾರ್ ಹಾಗೆಯೇ ಡಾಕ್ಟರ್ ಪ್ರತ್ಯೂಷಾ ಮಣಿಕೊಪ್ಪಂ ಇಬ್ಬರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ, ಮತ್ತು ಲೂಪಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದ. ಇದುವರೆಗೆ ಲೂಪಸ್ ಕಾಯಿಲೆಯ ಕುರಿತು ಡಾಕ್ಟರ್ ಶಿವರಾಜ್ ಪಡಿಯಾರ್ ಹಾಗೂ ಡಾಕ್ಟರ್ ಪ್ರತ್ಯೂಷಾ ಮಣಿಕೊಪ್ಪಂ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಪ್ರಸ್ತುತಿ ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು KMC ಆಸ್ಪತ್ರೆ ಅತ್ತಾವರ. 30 ವರ್ಷಗಳಿಂದ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಮುಂಚೂಣಿಯಲ್ಲಿರುವ KMC ಆಸ್ಪತ್ರೆಯ ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ ಇದೀಗ ಅತ್ಯಾಧುನಿಕ ಟ್ರೂ ಬೀಮ್ ರೇಡಿಯೇಷನ್ ಸೌಲಭ್ಯ ಹಾಗೂ 3 Tesla MRI ಸೌಲಭ್ಯದೊಂದಿಗೆ ಚಿಕಿತ್ಸೆಗೆ ಲಭ್ಯ. ಹೆಚ್ಚಿನ ಮಾಹಿತಿ ಮತ್ತು ಕನ್ಸಲ್ಟೇಷನ್ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 8861586249. KMC ಅತ್ತಾವರ, ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಈಗೊಂದು ಭಕ್ತಿಗೀತೆ. ಬಂದ ಕೃಷ್ಣ ಚಂದದಿಂದ ಬಂದ ನೋಡ ಗೋಪ, ನಗರ ಶ್ರೀನಿವಾಸ ಉಡುಪ ಹಾಗೂ ಸಂಗಡಿಗರು ಹಾಡಿರುವ ಗೀತೆ.